ಚಿಂತನೆ. ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ದಾಳಿ, ದಾಖಲೆಗಳ ಪರಿಶೀಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ ಮತ್ತು ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಕಪ್ಪನಕ 102.2 MHz. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇದ್ದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆಯನ್ನು ಆಲಿಸಲಿದ್ದೀರಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕೆ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 lakh ₹46 lakh ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ನೋಡು, 3-4 ದಿನದ ಹಿಂದೆ ಸಿಕ್ಕಿತ್ತು, ಮತ್ತೆ ಸಿಕ್ಲಿಲ್ಲ. ನೀನು ಕಳೆದ್ಬಾರ್ದಾಗೆ ಹಿಂಗೆ ಹೋಗಿ ಬಂದ್ವಿ. ನಾನು ಅನ್ಕಂದಂಗೆ ಒಂದಿನ ಉಳ್ಕಂದಿದ್ದು ಆಯ್ತು, ಅಕ್ಕಪಕ್ಕ ಎಲ್ಲ ಹೋಗಿದ್ದು ಆಯ್ತು. ಉಳ್ಕಂದಿದ್ದು ಇನ್ನೊಂದು ಬಹಳ ಅನುಕೂಲ ಆಯ್ತು ಒಣೆಯ ಅಲ್ಲಿ ಬೆಂಗಳೂರಲ್ಲಿ. ಯಾಕೆಂತಂದ್ರೆ ನೋಡು, ಈ ಜನವರಿ 26ನೇ ತಾರೀಕು ಏನು ಗಣರಾಜ್ಯೋತ್ಸವದ ದಿನ ಇರ್ತದಲ್ಲ, ಅದರ ಅಂಗವಾಗಿ ಸುಮಾರು ಕಡೆ ಈ ಹೂವಿಂದ ಹಣ್ಣಿನಿಂದ ಅವು ಇವು ಫಲಪುಷ್ಪ ಪ್ರದರ್ಶನ ಅವು ಅಂತೆಲ್ಲ ಮಾಡಿದ್ರಲ್ಲ, ನೀನು ನನ್ನ ಈ ಅದ್ಯಾವ ಭಾಗ ಲಾಲ್ ಬಾಗಿ ಕರ್ಕೊಂಡು ಹೋಗಿಲ್ಲ ಅಣ್ಣಯ್ಯ. ಅಲ್ಲಿ ನೋಡಿ ಬಹಳ ಖುಷಿ ಆಯ್ತು. ಯಾವ್ಯಾವ ತರದ ಹೂವು ಅಲ್ಲಿ, ಅದೇನೇನು ಡಿಸೈನ್ಗಳು ಮಾಡಿದ್ರು, ಹೊಸಿ ಚೆನ್ನಾಗಿತ್ತಿಲ್ಲ ಬಿಡು. ಅದಕ್ಕೆ ಹೇಳೋದು, ನಿಮ್ಮಂತ ಜೊತೆ ನಾನುವೇ ಊರ್ ಸುತ್ತ ಅಭ್ಯಾಸ ಇಟ್ಕೋಬೇಕು ಅಂತವ. ಅವಳು ಯಾಕೋ 3-4 ದಿನದಿಂದ ಸಿಕ್ತಿಲ್ಲ. ಅವಳಿಗೆ ಬರೀ ಏನಾದ್ರು ಅದೇ ಗುಂಗಲ್ ಏನಾದ್ರು ಅವಳು ಏನೋ ಆಮೇಲೆ ನೋಡೋಣಂತೆ. ಅವಳು ಅಲ್ಲೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಲಲ್ಲ, ಈ ಸಿರಿಧಾನ್ಯ ಸಾವಯವದ್ದು ಅದು ಇದು ಅಂತವ. ದಿವಸ ಒಂದೊಂದು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು, ಹೆಂಗ್ ಮಾಡೋದು ಏನು. ಇಲ್ದಿದ್ರು ಆ ಕೆಲಸ ಮಾಡ್ತಿರ್ತಾಳ ಬಿಡ ಅವಳು. ನೋಡು, ಇದು ಇವಳದೊಂಥರ ಅಲಾರಾಮಿನ್ ಕಾಸನ್ ಅಂತಾರಲ್ಲ, ಬಾಮಿನಕ ಹೇಳಿ ಸಂಕ್ರಣ. ಹೆಂಗಿದ್ಯವಾ? ಓ ಚಂದ ಕಿವನಪ್ಪ ಅಣ್ಣಯ್ಯ, ಬೇರೆ ಸಾನೆ ತರಾವರಿ ಅಡ್ಗೆಗಳು ಮಾಡೋದು ಅಲ್ಲಿ ತೋರ್ಸ್ಕೊಟ್ಬಿಟ್ಟಾಯ್ತಾ. ನನ್ ದಿನ ನಮ್ಮನೆ ಗೌಡ್ರಿಗೆ ಒಂದೊಂದು ಮಾಡಿ ಬಡಿಸೋದು, ಇವತ್ ನಿಮ್ಗೂ ಒಂದು ಮಾಡ್ಕ ಬಂದಿದ್ದೀನಿ. ಸದ್ಯ ಈಗ ತುದಿಗೆ ಬಂದ್ಬಿಟ್ಟಿತ್ತು, ಬರೀ ನೀವು ಗಂಡ ಹೆಂಡ್ರೆ ತಿನ್ನಿ ನಮ್ಗೇನಾರು ಕೊಟ್ಗಿಟ್ಬಿಟ್ಟಿ ಅಂತವ. ಅಣ್ಣಯ್ಯ ನೀನ್ ಹೇಳ್ದಂಗೆ ನೋಡು, ನಾನು ಮುಖ್ಯವಾದ ವಿಚಾರನೇ ಹೇಳೋದ್ರ ಬದಲು ಬರೀ ಹೂವು ಹಣ್ಣಲ್ಲಿ ಏನೇನ್ ಮಾಡಿದ್ರು ಅನ್ನೋದನ್ನ ಹೇಳ್ದೆ. ಆ ಕಳೆದ ವಾರ ಹೋಗಿದ್ದು ಬಹಳ ಖುಷಿ ಆಯ್ತು ಅಣ್ಣಯ್ಯ. ಹೌದೌದು, ಯಾಕೆಂದ್ರೆ ಸಿರಿಧಾನ್ಯನದೇ ಐತಲ್ಲ, ಯಾವೆಲ್ಲ ನೀನು ನನಗೆ ಬೈದಿದೆ ನೆನಪಿರ್ಬೇಕು, ನೀನು ನಿನಗೆ ಅದ್ ಗೊತ್ತಿಲ್ಲ ಇದ್ ಗೊತ್ತಿಲ್ಲ ಅಂತಂತೆಲ್ಲ ಹೇಳ್ದಲ್ಲ, ದಿಟವಾಗ್ಲೂ ನಂಗೆ ಗೊತ್ತಿತ್ತಲ್ಕಂತಗ. ನಾವ್ ನೋಡಿರಂಗೆ ಈ ರಾಗಿ ಜೋಳ ಎಲ್ಲ ಚೆನ್ನಾಗಿ ಕಣ್ತುಂಬಿಸ್ಕೊಂಡು ನೋಡಿದೀವಿ ಬೆಳಿತೀವಿ ಗೊತ್ತು, ಉಳ್ದಂಗೆ ಆರು ಕಿರುಧಾನ್ಯ ಇದ್ವಲ್ಲ ಅಣ್ಣಯ್ಯ, ಅವುಗಳನ್ನ ನೋಡಿ ಪರಿಚಯ ಮಾಡ್ಕೊಂಡು ಬಂದಿದ್ದು ಬಹಳ ಒಳ್ಳೇದಾಯ್ತು, ಕಣ್ ತುಂಬಿಸ್ಕೊಂಡೆ ಬಿಡು ನಾನು. ಬರೀ ಕಣ್ ತುಂಬಿಸ್ಕೊಂಡಿದ್ಯಾ? ಹೊಟ್ಟೆನೋ ಹೊಟ್ಟೆ ತುಂಬಾ ತುಂಬಿಸ್ಕೊಂಡ್ ಬಂದಿರೋದು. ಹೌದೌದೌದು. ಈಗ ನಿಮ್ಮಿಬ್ರಿಗೂ ಒಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಯಾರು ಸರಿಯಾಗಿ ಉತ್ತರ ಹೇಳ್ತಾರೋ ಅವ್ರಿಗೊಂದು ಪ್ರೈಸ್ ಕೊಡ್ತೀನಿ. ಓಹೋ, ಅಣ್ಣಯ್ಯ ಪ್ರೈಸ್ ಕೊಡ್ತಾನೆ ಅಂತಂದ್ರೆ ನಾನು ಹೆಂಗಾರು ಮಾಡಿ ಉತ್ತರ ಹೇಳೇ ಹೇಳ್ತೀನಿ. ಪ್ರಶ್ನೆ ನೋಡು ಹಿಂಗೈತೆ, ಅದೇನು ಪ್ರಶ್ನೆ ಅಂದ್ರೆ ಇದೊಂಥರ ಬೇರೆ ತರದ ಪ್ರಶ್ನೆ ನೋಡು, ಅಲ್ಲೂ ಪ್ರಶ್ನೆ ಪ್ರಶ್ನೆ ಮಾಡ್ತಾವ್ರ. ಈಗ ನೋಡಪ್ಪ, ಆಹಾರನ ಮುಖ್ಯವಾಗಿ ನಾವು ಎರಡ್ ತರ ವಿಂಗಡಣೆ ಮಾಡ್ತೀವಿ, ಒಂದು ಸಸ್ಯಾಹಾರ ಇನ್ನೊಂದು ಮಾಂಸಾಹಾರ ಅಂತ ಹೇಳ್ಬಿಟ್ಟು. ಈ ಸಸ್ಯಾಹಾರ ಅಂತ ಬಂದಾಗ ಅದು ಬೇರೆ ಬೇರೆ ತರದವು ಏನೇನೋ ಅವೆ, ದವಸ ಧಾನ್ಯ ಸೊಪ್ಪು ಸದೆ ಹಿಂಗೆಲ್ಲ ಕರಿತೀವಲ್ಲ ನಾವು, ಹಿಂಗೆ ಸಸ್ಯದ ಮೂಲದಿಂದ ಬರೋ ಅಂತವು. ಹಿಂಗೆ ಸಸ್ಯದ ಮೂಲದಿಂದ ಬರೋ ಅಂತ ಪದಾರ್ಥಗಳನ್ನ ಎಷ್ಟು ಸಸ್ಯ ಮೂಲಗಳಿಂದ ಬರೋ ಅಂತ ಪದಾರ್ಥಗಳನ್ನ ನಾವು ಬಳಸಬಹುದು ಮನುಷ್ಯರು ಅಂತ, ಮನುಷ್ಯ ಬಳಸಲು ಯೋಗ್ಯ ಆಗಿರೋ ಬಳಸಲಿಕ್ಕೆ ಯೋಗ್ಯವಾಗಿರೋ ಸೊಪ್ಪು ಎಷ್ಟಿರ್ಬೋದು, ಸೊಪ್ಪಾಗ್ಬಹುದು ಅದು ಕಾಳಾಗ್ಬಹುದು ತರಕಾರಿ ಆಗ್ಬಹುದು ಏನಾರು ಆಗ್ಬಹುದು, ಸಸ್ಯ ಮೂಲದಿಂದ ಬರಬೇಕು. ಎಷ್ಟ್ ತರದ ಗೊತ್ತಪ್ಪ ನಿಂಗೆ? ಅಂದ್ರೆ ಗಿಡದಿಂದ ಬರಬಾರ್ದು, ಅದು ಗಿಡದಿಂದಲೇ ಬರ್ಬೇಕು. ಗಿಡದಿಂದ ಬಂದಿರ ಅಂತ ಎಷ್ಟು ಗಿಡದಿಂದ ಬರ್ತದೆ ಅದು? ಈಗ ಮನುಷ್ಯ ತಿನ್ನಕ್ಕೆ ಯೋಗ್ಯವಾಗಿರೋ ಅಂತ ಗಿಡಗಳು ಈಗ ಎಷ್ಟಿರ್ಬೋದು? ನೀನು ಒಳ್ಳೆ ಈಗ ಆಡು ಮುಟ್ಟದ ಸೊಪ್ಪಿಲ್ಲ, ಆಮೇಲೆ ನಮ್ಮ ಮನೆ ಹೇಳದ ಮಾತಿಲ್ಲ ಅನ್ನೋ ತರ ಆಗ್ಬಿಡ್ತು. ಈಗ ನನಗೆ ಸಂಕ್ರಣ ನಮ್ಮ ಅಜ್ಜಿ ಕಾಲದಿಂದ ತಿಂದಿರೋದು ಸಾಕಷ್ಟವೇ, ಅವೆಲ್ಲ ಕೆಲವು ಮರ್ತೋಗ್ಬಿಟ್ಟವೆ ಬಿಡು ಅಲ್ವಾ. ಈಗ ನಮಗೆ ಕೆಲವೇ ಕೆಲವು ಗೊತ್ತಿರ್ತದೆ. ಅಲ್ಲ, ನಂಬರ್ ಹೇಳು ನಂಬರ್ ಹೇಳು ಅಂತ ಅವ್ನು ಕೇಳ್ತಿರೋದು. ಈಗ ಭತ್ತ, ಭತ್ತದ ಇದರಿಂದ ಬತ್ತದ, ಹೌದು ರಾಗಿ, ರಾಗಿ ಹುಲ್ಲಿನಿಂದ ಬತ್ತದೆ, ಇವೆಲ್ಲ ಸಸ್ಯ ಮೂಲವೇ. ಹೌದು, ತೊಗರಿಕಾಯಿ ಎಲ್ಲಿ ಬತ್ತದೆ? ತೊಗರಿ ಗಿಡದಿಂದ ಬತ್ತದೆ. ಆಯ್ತಾ, ಹಿಂಗೆ ಸಸ್ಯ ಮೂಲ ನಾವು ಬಳಕೆ ಮಾಡಕ್ಕೆ ಯೋಗ್ಯ ಆದಂತ ಸಸ್ಯ ಮೂಲಗಳು ಎಷ್ಟಿರ್ಬೋದು ಪ್ರಪಂಚದಲ್ಲಿ? ಪ್ರಪಂಚದಲ್ಲೇ ಒಂದ್ ಅಂದಾಜ್ ಹೇಳ್ತೀನಿ, ಪ್ರೈಸ್ ಕೊಡ್ತೀಯ ಅಂತ ಒಂದು ಖುಷಿಗೆ, ಏನೊಂದು ಮೂರ್ನಾಕ್ ಸಾವಿರ ಇರ್ಬೋದು ಅಣ್ಣ. ಮೂರ್ನಾಕ್ ಸಾವಿರ ಮೀನಕ್ಕೂ ಒಂದ್ ಹೇಳ್ಬಿಡ್ಲಿ ಅತ್ತಗೆ, ಅವಳು ಬರೀ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತಂದ್ಲು, ಅಜ್ಜಿ ಹೇಳಿತ್ತು ಅಂತ ನೆನಪಿಸಿದ್ಲು, ಎಷ್ಟಿರ್ಬೋದು ನೀನು ಒಂದ್ ಅಂದಾಜ್ ಹೇಳು? ಜಾಸ್ತಿನೇ ಹೇಳುವ, ಸಾವಿರ ಇರ್ಬೋದಾ? ಹತ್ತು ಸಾವಿರ ಕೈ ಮುಂದು. ಈಗ ನೋಡೋ, ನಿಮ್ಮ ಇಬ್ಬರದು ಉತ್ತರ ಆಯ್ತಲ್ಲ, ನಾವು ಸರಿಯಾದ ಉತ್ತರ ಆಯ್ತಲ್ಲ, ಅದರ ಹತ್ತಕ್ಕಲ್ಲ 1% ರೀಚ್ ಆಗ್ಲಿಲ್ಲ. ಅಂದ್ರೆ ನಾನು ತುಂಬಾ ಜಾಸ್ತಿ ಹೇಳ್ಬಿಟ್ಟೆ ಅಂತ. ನಾನು ಸಸಿ ಜಾಸ್ತಿ ಹೇಳಿದ್ದು, ನೀನು ಸಸಿ ಕಡಿಮೆ ಹೇಳ್ದೆ. ನೋಡು, ಮೊನ್ನೆ ಅಲ್ಲಿ ಒಂದ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಹೇಳಿದ್ರು ನಮ್ಗೆ ಏನು ಅಂತ ಅಂದ್ರೆ, ನಿಮ್ ಪ್ರಶ್ನೆ ಅರ್ಥ ಆಯ್ತಾ ಇಲ್ಲೋ ಗೊತ್ತಿಲ್ಲ, ಅರ್ಥ ಮಾಡಂಗೆ ಹೇಳ್ತೀನಿ ನೋಡಿ. ಈಗ ಹಣ್ಣುಗಳೆಲ್ಲ ಎಲ್ಲಿಂದ ಬರ್ತವೆ? ಎಲ್ಲ ಗಿಡದಿಂದ ಬರ್ತವೆ. ಕಾಯಿಗಳೆಲ್ಲಿಂದ ಬರ್ತವೆ? ಅವು ಗಿಡದಿಂದ ಬರುದು. ಕಾಳೆಲ್ಲಿಂದ ಬರ್ತವೆ? ಅವು ಭೂಮಿಗೆ ಹಾಕಿದ ಕಾಳು, ಅವು ಎಲ್ಲ ದವಸ ಧಾನ್ಯ ದಿಂಡು ಪ್ರತಿಯೊಂದು ಎಲ್ಲ ಪ್ರತಿಯೊಂದು ಬರ್ತವೆ. ಹಿಂಗೆ ಮನುಷ್ಯ ಬಳಕೆ ಮಾಡಕ್ಕೆ ಯೋಗ್ಯವಾದಂತ ಗಿಡಗಳು ಈ ಜಗತ್ನಲ್ಲಿ 500,000 ಅಂತೆ. 500,000 ಎಂತೆಂತ ಸೊಪ್ಪು ಪಪ್ಪು ಅಂತ ನಾವೆಲ್ಲ ಬಳಸ್ತೀವಲ್ಲ, ನಮ್ಮ ಮೀನಕ್ಕ ಗೊತ್ತು ಚೆನ್ನಾಗಿ ಸೊಪ್ಪಿನ ಹೆಸರುಗಳೆಲ್ಲವ. ಒಂದೆರಡು ಸೊಪ್ಪಿನ ಹೆಸರು ಹೇಳು ಮೀನಕ್ಕ. ಅಯ್ಯೋ ಗೊತ್ತಿಲ್ವಾ, ಗಣಕೆ ಸೊಪ್ಪು, ಹಸೆ ಸೊಪ್ಪು, ಮೆಂತ್ಯ ಸೊಪ್ಪು, ಒಂದೆಲ್ಗ ಬ್ರಾಹ್ಮಿ ಅಂತಾರೆ, ಆಮೇಲೆ ಕೀರೆ ಸೊಪ್ಪು, ಕೀರೆ ಸೊಪ್ಪು, ಕೀರೆ ಸೊಪ್ಪು ಕೊಯ್ದಂಗೆಲ್ಲ ಮತ್ತೆ ಚಿಗಿರ್ಕತ್ತದಲ್ಲ. ಗೋಣಿ ಸೊಪ್ಪು, ಗೋಣಿ ಸೊಪ್ಪು, ಒಂದನೆ ಸೊಪ್ಪು, ಒಂದನೆ ಸೊಪ್ಪು, ಸೊಪ್ಪು, ಆಮೇಲೆ ಪುಂಡಿ ಸೊಪ್ಪು, ಮೂಲಂಗಿ ಸೊಪ್ಪು, ಚಕ್ಕೋತ, ಚಿಕ್ಕಿ ಸೊಪ್ಪು, ನೆಲ್ಬಸ್ಲೆ, ನುಗ್ಗೆ, ಸನ್ನೆ, ಹೇಳ್ತಾ ಹೋದ್ರೆ ಇತ್ನೇರಳೆ. ಹಿಂಗೆ ನೋಡು, ಲೆಕ್ಕ ಮಾಡ್ಕೊಂಡು ಬರ್ಕೊಂಡು ಹೋದ್ರೆ ಶಂಕರಣ್ಣ 500,000 ಮತ್ತೆ. ಈ 500,000 ನಿನ್ಗೆ ಎಷ್ಟು ಗೊತ್ತ ಹೇಳ ನೋಡೋಣ. ಈಗ ನಿಂದ ಒಂದ್ ರೂಮಿಗೆ ಕೂಡ ಹಾಕ್ತೀನಿ, ಒಂದ್ ಪೇಪರ್ ಪೆನ್ನು ಕೊಟ್ಬಿಟ್ಟು ಒಂದ್ ಪರೀಕ್ಷೆ ಬರ್ತಲ್ಲ ರೊಟ್ಟು ಅದನ್ನು ಕೊಡ್ತೀನಿ. ಆಯ್ತಾ, ಜಪ್ತಿರೋದೆಲ್ಲ ಬರ್ಕ ಕೂತ್ಕೊಳ್ಳ, ನೀನ್ ಬರ್ಕ ಕೂತ್ಕೊಳ್ಳ. ನಿನ್ ನಂಗೆ ಬಿಟ್ರೆ ಎಷ್ಟು ಬರಿತೀಯ ನೀನು? ಏ ಇಲ್ಲ ಬಿಡು, ಅವು ನೆನಸ್ಕೊಂಡ್ ನೆನಸ್ಕೊಂಡ್ ಎಷ್ಟೇ ಬರೆದ್ರು ಹೇಳಿದ್ನಲ್ಲ, ಈ ಬಾಯಲ್ಲಿ 2,000 ಅಂತಂದ್ರೆ ಅಷ್ಟು ಬರೆಯಕ್ಕಾಗಲ್ಲ ಕಣ್ಣು. ನಿನ್ನ ಕೊಂಡಿಸ್ ಕೂಡ ಮೀನಕ್ಕೆ ಸೇರ್ಬಿಟ್ಟು ಇಬ್ರು. ಆಯ್ತಾ, ನೀನ್ 100 ಬರ್ಕೊಂಬುದು ಪ್ರೈಸ್ ಕೊಡ್ತೀನಿ ನಾನು ನಿಂಗೆ. ಆಗಲ್ಲ ಕಣ್ಣು, 50 ಹಾಕಲ್ಲ. ನೋಡು, 500,000 ಇಲ್ಲಿ ನಾವು ತಿಳ್ಕೊಂಡ್ರದ್ದು ಎಷ್ಟು? 500,000 ಅವಂತ ನೋಡು ಅದ್ರಲ್ಲಿ. ಹಿಂಗೆ ಹಾವು ಎಷ್ಟ್ ತರದ್ದಿರ್ಬೋದು, ಎಷ್ಟು ಜಾತಿ ಹಾವು, ಎಷ್ಟು ಜಾತಿ ಆಗಿರ್ಬೋದು? ಅಲ್ಲ, ಅದು ನಾವು ತಿಳ್ದಂಗೆ ಇಲ್ಲ. ಇಲ್ಲ, ಲಕ್ಷಾಂತರ ಜಾತಿ ಹಾವುಗಳು ಇರಕ್ಕಲ್ಲ, ಎಲ್ಲ ಒಂದ್ಸಲ ಕೇಳಿದ ನೆನಪು. ಮುಖ್ಯವಾಗಿ ಅಂದ್ರೆ ಪ್ರಚಲಿತದಲ್ಲಿ ಇರಬು ಅಂತ ಏನೋ ಹೇಳ್ತಾರಲ್ಲ, ಹಂಗೆ ಒಂದು 8-10 ಜಾತಿದು ತುಂಬಾ ಗೊತ್ತಿರೋ ಇರ್ಬೋದು, ಇಲ್ಲಾಂದ್ರೆ ಒಂದು 60-70 ಜಾತಿ ಇರ್ಬೋದು ಅಂತ ಹೇಳಿದ ನೆನಪು. ಏದು ನೀನ್ ಹೇಳೋ ಮೀನಕ್ಕೆ ನೋಡೋಣ, ಎಷ್ಟಿರ್ಬೋದು? ನೋಡು ಹಾವನಲ್ಲೂ ಬೇರೆ ಬೇರೆ ತಳಿ ಅವಲ್ಲ, ನಾವೆಲ್ಲ ನೋಡ್ತೀವಿ ನಾಗರಾವು, ಕಟ್ಟಾವು, ಮಂಡ್ಲದಾವು, ಮಂಡ್ಲದಾವು, ಅವೆಂತೂ ಅನಕೊಂಡ ಬರ್ತಾವಲ್ಲಪ್ಪ, ಕಾಳಿಂಗ ಸರ್ಪ, ಅನಕೊಂಡ ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಸೇರಿ 3,000 ಜಾತಿ ಅವಂತೆ ಹಾವನಲ್ಲಿ. ಆಯ್ತಾ, ಇನ್ನ ಪಕ್ಷಿಗಳಲ್ಲಿ ಪಕ್ಷಿ ಹಾರಾಡ್ತಾವಲ್ಲ ಅದ್ರಲ್ಲಿ ಎಷ್ಟಿರ್ಬೋದು ಒಂದ್ ಅಂದಾಜಲ್ಲಿ ಹೇಳಿ ನೋಡೋಣ ಇಬ್ರುವೆ. ಅದು ಒಂದ್ 4,000 ಇದ್ದು. ನೀನೆಷ್ಟು 1,000 ಕಟ್ತೀಯ ಶಕ್ರಣ? ನಾನು ಈ ಸಲ ಜಾಸ್ತಿನೇ ಹೇಳ್ತೀನಿ, ಒಂದ್ 7,000 ಇರ್ಬೋದ. 11,000 ಪಕ್ಷಿಗಳವಂತೆ ಜಗತ್ತಲ್ಲಿ. ನೋಡು ನಮ್ಗೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ನಮ್ ಪ್ರಪಂಚ ಎಷ್ಟು ದೊಡ್ಡದು, ಏನೇನ್ ಐತೆ ಅನ್ನೋದಕ್ಕೆ ನೋಡು. ಈಗ ನಮ್ಗೆ ಯಾಕೆ ಗೊತ್ತಿಲ್ಲ ಸುಮಾರು ಜಾತಿ ಗಿಡಗಳಾಗ್ಬೋದು ಪಕ್ಷಿಗಳಾಗ್ಬೋದು ಯಾಕೆ ಗೊತ್ತಿಲ್ಲ ಅಂತ ಅಂದ್ರೆ, ನಾವು ನೋಡಿಲ್ಲ, ಕೇಳಿಲ್ಲ, ಅನುಭವಿಸಿಲ್ಲ, ತಿಂದಿಲ್ಲ. ಆಯ್ತಾ, ಹಂಗಾಗಿ ಈ ನಮಗೆ ಪಕ್ಷಿ ಅಂದ ತಕ್ಷಣ ನೆನಪಾಗೋದು ಕೋಳಿ ಒಂದೇ. ಅದು ಅಂದ್ರೆ ಯಾಕೆಂದ್ರೆ ನಾವು ನಿತ್ಯ ನೋಡ್ತೀವಿ ಬಳಸ್ತೀವಲ್ಲ, ನಮ್ ಕಣ್ಮುಂದೆ ಕಾಣ್ತಿರ್ತದಲ್ಲ, ಹಂಗಾಗಿ ಅವು ಮಾತ್ರ ನೆನಪಿರ್ತದೆ. ಜಾತಿ ಅಂದ್ರೆ ಕಾಗೆ, ಗುಬ್ಬಚ್ಚಿ, ಎರಡಹದ್ದು, ಇಷ್ಟೇ ಗೊತ್ತಿರ್ತದ ನಮ್ಗೆ, ಬೇರೆವು ಗೊತ್ತಿರಕ್ಲ. ಆಯ್ತಾ, ಇದು ಯಾಕೆ ಅಂತ ಅಂದ್ರೆ ಶಂಕರಣ, ನಮ್ ಜಗತ್ನಲ್ಲಿ ಇಷ್ಟೆಲ್ಲ ತಳಿ ಅವೆ, ಈ ತಳಿಗಳೆಲ್ಲ ಇದ್ರೂ ಇತ್ತೀಚೆಗೆ ಏನಾಯ್ತೈತೆ ಅಂತ ಅಂತಂದ್ರೆ ಎಲ್ಲವ ನಶಿಸಿ ಹೋಯ್ತಾವಂತ. ಯಾಕೆ ಅಂತ ಅಂತಂದ್ರೆ ಈ ಜನಸಂಖ್ಯೆ ಜಾಸ್ತಿ ಆಯ್ತು ಅಂತ ಅಂತ ಅನ್ಕೊಂಡು ಏನ್ ಮಾಡಿದ್ರು ಅಂತ ಅಂದ್ರೆ ಆಹಾರ ಉತ್ಪಾದನೆ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೃಷಿ ಭೂಮಿ ವಿಸ್ತರಣೆ ಆಯ್ತಾ ಬಂತು, ಹೈಬ್ರಿಡ್ ತಳಿಗಳು ತಂದ್ಬಿಟ್ರು, ಸಂಕರಣ ತಳಿಗಳು, ಸಂಕರಣ ತಳಿಗಳು, ಹೈಬ್ರಿಡ್ ತಳಿಗಳು, ಸುಧಾರಿತ ತಳಿಗಳು ಅಂತ ಎಲ್ಲ. ಅಂದ್ರೆ ಉತ್ಪನ್ನ ಜಾಸ್ತಿ ಬೇಕಲ್ಲ, ಜಾಸ್ತಿ ಬೇಕಲ್ಲ, ಅದಕ್ಕೋಸ್ಕರವ ಈ ಹಳೆವೆಲ್ಲ ಇದ್ವಲ್ಲ ಅವೆಲ್ಲವ ಮರ್ತೋಯ್ತಾವೆ. ಇಲ್ದಿದ್ರು ಮರ್ತೆ ಹೋಗಂತ ಏನ ನಮ್ ತಲೆಮಾರಿನವ್ರಿಗೆ ಒಂದ್ 4-5 ಗೊತ್ತಿರ್ತದ ಅಷ್ಟೇ, ನಮ್ ಮುಂದಿನ ತಲೆಮಾರಿಗೆ, ಮುಂದಿನ ತಲೆಮಾರಿಗೆ ಅದು ಗೊತ್ತಿಲ್ಲ. ಮೊನ್ನೆಯ ಇಲ್ಲಿ ಸಕ್ಲೇಶ್ಪುರತ್ತವ ಬೆಂಗಳೂರಿಂದ ಯಾರೋ ಬಂದ್ರಂತೆ, ಏನ್ ನೋಡಕ್ ಬಂದ್ರಂತ ಗೊತ್ತಾ, ಗದ್ದೆ ನೋಡಕ್ ಬಂದಿರಂತೆ. ಕೊಂಡ್ಕೊಳಕಲ್ಲ, ಬರೀ ನೋಡಕ್ಕೆ, ಭತ್ತ ಹೆಂಗ್ ಬೆಳಿತಾರೆ ಗದ್ದೆ ಹೆಂಗಿರ್ತವೆ ಅಂತ ನೋಡಕ್ಕೆ. ಅಲ್ಲ ಇಲ್ದಿದ್ರು ಅದೇನೋ ಟೆಕ್ನಾಲಜಿ ಟೆಕ್ನಾಲಜಿ ಅಂತ ಅನ್ಕೊಂಡು ಎಲ್ಲ ಫಾಸ್ಟ್ ಫಾಸ್ಟ್ ಅಂತ ಅನ್ಕೊಂಡು ಈಗ ಮೊಬೈಲ್ಗೂ ಆಗೋಯ್ತಲ್ಲ, ಹಂಗಾಗಿ ಈ ಭೂಮಿನಾಗ ಏನ್ ಬೆಳಿತಾರೆ ಹೆಂಗ್ ಬೆಳಿತಾರೆ ಅನ್ನೋದೇ ಮರ್ದೋಗೈತೆ ದಿಟ. ಹೌದು, ಅವ್ರ ಬಂದಿರೋದು ಏನ್ ತಪ್ಪಲ್ಲ ಅಂತಾಗ ಅಲ್ವಾ, ಸಿಟಿ ಜನಕ್ಕೆ ಏನ್ ಗೊತ್ತೆ ಆಗ್ತದ್ದು. ಹಂಗ್ ನೋಡು, ಈಗ ನಾವು ಸಸ್ಯಗಳನ್ನ ನೋಡಿದ್ರೆ 5,00,000 ಬಗೆವು ನಮಗ್ ತಿನ್ನಕ್ ಯೋಗ್ಯವಾದವು, ತಿನ್ನಕ್ ಯೋಗ್ಯವಾಗದೇ ಇರವು ಅವೆ. ಆಯ್ತಾ, ಈ ನಗ್ಲು ಮುಳ್ಳು ತಿಂತೀವ ನಾವು? ಇಲ್ಲ ಇಲ್ಲ, ದತ್ತುರಿ ಗಿಡ ತಿಂತೀವ? ತಿನ್ನೋದಿಲ್ಲ. ಅಂತವ್ ನಮ್ಮ ಜೊತೆಲೆ ಅಂತವ್ ಎಷ್ಟೆಷ್ಟೋ ಅವೆ, ಸಾಕಷ್ಟು. ಅಂದ್ರೆ ಒಟ್ಟಿಗೆ ಸಸ್ಯ ವೈವಿಧ್ಯ ಅನ್ನೋದು ಎಷ್ಟಿರ್ಬೇಕು, ಇದೆಲ್ಲನೂ ನಾವು ಹಾಳು ಮಾಡ್ತಾ ಇದೀವಿ. ಗೊತ್ತಿಲ್ದಂಗೆ ಹಾಳು ಮಾಡ್ತಾ ಇದೀವಿ ಬಿಡು, ಇನ್ ಗೊತ್ತಾದ್ರೆ. ಅಣ್ಣಯ್ಯ, ಈಗ ಬೆರ್ಕೆ ಸೊಪ್ಪು ಬೆರ್ಕೆ ಸೊಪ್ಪು ಅಂತ ನಾವು ಹೊಲ್ದಾಗೆ ಕೊಯ್ತಿದ್ವಪ್ಪ, ಏನ್ ಶಾನೆ ಬೆರ್ಕೆ ಸೊಪ್ಪು, ಆ ತರದ್ದು ಈ ತರದ್ದು ಹಲವಾರು ತರ ಸಿಗದು. ನಾವು ಸೆರ್ಗಿಟ್ಕೊಂಡು ಹೊಸಿ ಇಷ್ಟಿಷ್ಟಿಷ್ಟು ತುಂಬಿಕೊಂಡು ಒಟ್ಟಿಗೆ ಎಲ್ಲ ಹೆಣ್ಣೆ ಹೆಕ್ಳು ಕುಯ್ಕ ಬತ್ತಿದ್ವ, ಈ ಬೆರ್ಕೆ ಸೊಪ್ಪೆ ಇಲ್ಲ ಅಂತೀನಿ. ಬೆರ್ಕೆ ಸೊಪ್ಪು ಇದ್ರು ಕುಯ್ಯಕ್ಕಿಂತ ಮುಂದೆ ನೋಡ್ತಾರೆ, ಔಷಧಿ ಹೊಡೆದಿರ್ತಾರಲ್ಲ, ಅದನ್ನೇ ಹೇಳಕ್ ಬರ್ತಿದ್ದೆ. ಕಳೆನಾಶಕ ಹೊಡೆದು ಹೊಡೆದು ಸುಮಾರು ಜಾತಿ ಬೆರ್ಕೆ ಸೊಪ್ಪು ನಮಗ್ ಸಿಗದೇ ಇಲ್ಲ. ಹೌದು, ಹಿಂಗೆ ಇಷ್ಟೊಂದ್ ಅವಲ್ಲ, ಇವೆಲ್ಲ ಹಾಳಾಯ್ತಾವಲ್ಲ, ಅವ ಇತ್ತೀಚೆಗೆ ಸಂರಕ್ಷಣೆ ಮಾಡ್ಬೇಕು ಅಂತ ಅಂತ ಅನ್ಕೊಂಡು, ದೇಶಿ ತಳಿಗಳು ಅಂತ ಹೇಳಿ ಏನಿದ್ವು ಶಂಕರಣ, ಅವೆಲ್ಲ ಸಂರಕ್ಷಣೆ ಮಾಡ್ಬೇಕು. ಯಾಕೆ ಸಂರಕ್ಷಣೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರ್ತದೆ. ಹೆಂಗು ನಾವ್ ಅನ್ನ ಉಣ್ತಾ ಇದೀವ, ಮುದ್ದೆ ಉಣ್ತಾ ಇದೀವ, ಹೆಂಗ ಒಟ್ಟು ನಾವೇ ಕಾಳು ಪಳ ಎಲ್ಲ ತಿಂತಾ ಇದೀವಿ, ಈಗ ಹೆಂಗಿರ್ ತಿನ್ಕೊಂಡ್ ಹೋಯ್ತಿದೀವಲ್ಲ, ಯಾಕೆ ಸಂರಕ್ಷಣೆ ಮಾಡ್ಬೇಕು, ಯಾಕೆ ಮಾಡ್ಬೇಕು ಅನ್ನೋದು ಸಾಮಾನ್ಯ ಜನಕ್ ಬರ್ತದೆ. ಯಾರು ಬೆಳಿತಾರೆ ತಂದು ಇದ್ ಮಾಡ್ತಾರೆ, ತರೋದು ತಿನ್ನೋದು ಆಯ್ತದೆ ಅಂತ ಅಂತ ಅನ್ಕೊಂಡು ನಡ್ಕೊಂಡು ಹೋಯ್ತೈತೆ. ಯಾಕೆ ಅಂದ್ರೆ ಅದರಲ್ಲಿ ಅದರದ್ದೇ ಆದ ಕೆಲವು ವಿಶೇಷ ಗುಣಗಳು ಇರ್ತವೆ ಶಂಕರಣ, ಪ್ರತಿಯೊಂದು ತಳಿಗೂ ಕೂಡ. ಅದರಲ್ಲೂ ನಾಟಿ ಬೀಜ ದೇಶಿ ತಳಿ ಅಂತ ಏನಿತ್ತು, ಅದು ಪ್ರತಿಯೊಂದಕ್ಕೂ ಒಂದೊಂದು ವಿಶೇಷವಾದಂತ ಗುಣ ಇರ್ತದೆ, ಅದಕ್ಕೋಸ್ಕರ ನಾವು ಅದನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಇವತ್ ನಾವು ಹೈಬ್ರಿಡ್ ಅಂತ ಹೇಳಿ ಏನ್ ಮಾಡಿದೀವಿ, ಸಂಕರಣ ತಳಿ ಅಂತ ಹೇಳಿ ಏನ್ ಮಾಡಿದೀವಿ, ಅದೆಲ್ಲದಕ್ಕೂ ಮೂಲ ಇವೆಯ ಅಂದ್ರೆ ನಾಟಿಯಿಂದಾನೇ ಅವನ್ನ ಮಾಡಿದ್ದಾರೆ ಅಂತ. ಈಗ ಹೈಬ್ರಿಡ್ ಕಂಡಿಡ್ದವನೆ ಅಂತ ಅಂತ ಅಂದ್ರೆ ಹೊಸದಾಗೇನು ಮಾಡಿಲ್ಲ ಬರ್ತವ, ಅಥವಾ ರಾಗಿ ಆ ಟೊಮೆಟೊ ಹೊಸದಾಗಿ ಮಾಡಿಲ್ಲ, ಏನಿತ್ತು ಅದರಲ್ಲೇ ಅವ್ರು ಏನೇನೋ ಒಂದಿಷ್ಟು ವಿಜ್ಞಾನ ಬಳಕೆ ಮಾಡ್ಕೊಂಡು ಏನೋ ಒಂದಷ್ಟು ಚೇಂಜಸ್ ಪೇಂಜಸ್ ಅವು ಇವು ಅಂತ ಮಾಡ್ಕೊಂಡು ಅದನ್ನ ಹೈಬ್ರಿಡ್ ಅಂತ ಹೇಳಿ ಮಾಡಿದ್ರು. ಅಂದ್ರೆ ಹೆಚ್ಚಿಗೆ ಉತ್ಪನ್ನ ಕೊಡೋ ತರ ಮಾಡಕ್ ಬಿಟ್ಟವ್ರೆ, ಜಾಸ್ತಿ ಬಿಡ್ಬೇಕದು, ಜಾಸ್ತಿ ಬಿಡ್ಬೇಕು ಆ ತರ ಮಾಡ್ಬಿಟ್ಟು. ಈಗ ಒಂದೆರಡು ಉದಾಹರಣೆ ಹೇಳ್ತೀನಿ ನಿಂಗೆ, ಹೊಳೆ ಸಾಲು ಚಿಪ್ಪಿಗ ಅಂತ ಹೇಳ್ಬಿಟ್ಟು, ಒಂದು ಭತ್ತ ಅದು ನೋಡು. ಈಗ ನಮ್ಮ ಆಲೂರು, ಈ ಬೇಲೂರು, ಅರ್ಕಲ್ಗೂಡು, ಒಳ್ಳೆದಸಪುರ, ಈ ಭಾಗದಲ್ಲಿ ಬೆಳೀತಾ ಇದ್ರು. ಇದ್ರದ್ದು ವಿಶೇಷ ಏನು ಅಂತ ಅಂದ್ರೆ ಶಂಕರಣ, ಈ ಹೊಳೆ ಸಾಲು ಚಿಪ್ಕವ ಸಾಮಾನ್ಯವಾಗಿ ಹೊಳೆಯಲ್ಲಿ ಎಲ್ಲಿ ಹರ್ಕೊಂಡು ಹೋಗೈತು, ಅದರ ಬದಿನಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಾವಲ್ಲ ಗದ್ದೆಗಳು, ಆ ಗದ್ದೆಗಳಲ್ಲಿ ನಾಟಿ ಮಾಡ್ತಾ ಇದ್ರು, ಬೆಳೀತಾ ಇದ್ರು. ಅದಕ್ಕೆ ಆ ಹೆಸರು ಬಂದದ, ಅದಕ್ಕೆ ಹೊಳೆ ಸಾಲು ಚಿಪ್ಕ ಅಂತ ಹೇಳ್ಬಿಟ್ಟು ಹೆಸರು ಬಂತು. ಯಾಕಲ್ಲಿ ಮಾಡ್ತಾ ಇದ್ರು ಅಂತ ಅಂದ್ರೆ ಶಂಕರಣ, ಈಗ ನೋಡು ನಾವು ಭತ್ತ ಬೆಳೆಯದೆ ಅವಾಗ ಕೆರೆ ಕಟ್ಟೆ ಎಲ್ಲ ತುಂಬಿ ಡ್ಯಾಮ್ ತುಂಬಿ ನೀರಿರ್ಬೇಕು ಆಯ್ತಾ. ಈ ಮಳೆ ಬೀಳೋ ಟೈಮಲ್ಲಿ ಏನಾಗುತ್ತೆ, ನದಿನಲ್ಲಿ ಜಾಸ್ತಿ ನೀರು ಬರ್ತದೆ. ಅದು ಬರೀ ಅದ್ರ ಪಾತ್ರ ಏನಿರ್ತದೆ ಅಷ್ಟೇ ಅಲ್ಲ, ಅದನ್ನು ವಿಸ್ತಾರ ಮಾಡ್ಕೊಂಡು ಬಂದ್ಬಿಡ್ತದೆ. ಎಷ್ಟು ದೂರ ಬರ್ತದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ಲ, ಗೊತ್ತಿರೋದಿಲ್ಲ. ಆ ಮಳೆ ಮೇಲೆ ಡಿಪೆಂಡ್ ಆಯ್ತದ ಆಯ್ತಾ. ಹೊಳೆ ಸಾಲಲ್ಲಿ ಗದ್ದೆ ಇರ್ತಾವಲ್ಲ, ಅವಂಗೆ ಬಿಡಕಾಯ್ತದ, ಬಿಡಕಾಕ್ಲ. ಯಾಕೆಂದ್ರೆ ಜೀವನಾಧಾರ, ಅದ್ರಲ್ಲಿ ಬೆಳೆದ್ರು ಮಾತ್ರವ ಅವನಿಗೆ ಆಧಾರ ಅನ್ನ ಇಲ್ಲ ಅಂತ ಅಂದ್ರೆ ಇಲ್ಲ. ಅಲ್ಲಿ ಈ ಹೊಳೆ ಸಾಲ್ ಚಿಪ್ಕವ ನಾಟಿ ಮಾಡೋರು, ಈ 15 ದಿವಸ ಅಲ್ಲ 20 ದಿವಸ ಅಲ್ಲ ತಿಂಗಳಗಟ್ಟಲೆ ನೀರು ಒದ್ಕೊಂಡ್ರು ಅದು ಹಾಳಾಯ್ತಿರ್ಲಿಲ್ಲ. ನೋಡು ಇದು ವಿಚಾರ ಸತ್ಯವಾದದ್ದು, ಸತ್ಯವಾದ. ಅದಕ್ಕೆ ಹೊಳೆ ಸಾಲ್ ಚಿಪ್ಕ ಅಂತ ಹೇಳಿ ಕರೆಯೋದು. ಅದು ಪೂರವ ನೀರೆಲ್ಲ ಮುಚ್ಕೊಬಿಟ್ರು ಶಂಕರಣ, ಅದ್ರ ಪಾಡ್ಗದ್ ಬೆಳೀತಾ ಇರೋದಂತೆ. ಅದ್ರ ಪಾಡ್ಗದ್ ಬೆಳ್ಕೊಂಡು ನೀರೆಲ್ಲ ಇಳ್ದಂಗೆ ಇದ್ರ ಪಾಡ್ಗದ್ ಬೆಳ್ಕೊಬಿಡೋದು. ಅದ್ ಎಷ್ಟು ನೀರು ರಭಸವಾಗಿ ಹರಿಲಿ ಕೊಚ್ಕೊಂಡೋಗ್ಲಿ ಏನೇ ಆದ್ರೂ 2 ದಿವಸಕ್ ಮತ್ತೆ ನಿಂತ್ಕೊಬಿಡೋದಂತ ಸಾಮರ್ಥ್ಯ. ಅದ್ರ ಸಾಮರ್ಥ್ಯ ಅಂತ ವಿಶೇಷವಾದ ಗುಣ ಬೇರೆ ಬತ್ತಕ್ಕಿಲ್ಲ. ನೀನೊಂದು 2 ದಿವಸ ನೀರ್ ಕಟ್ಬಿಟ್ರೆ ಎಲ್ಲ ನೆಗೆದ್ಕೊಬಿಡ್ತದೆ. ಮತ್ತೆ ಹೇಳಕ್ ಮ್ಯಾಕೆ ಆಯ್ತಾ. ಹಿಂಗೆ ಈ ತರದ ಒಂದು ವಿಶೇಷವಾದಂತ ಗುಣಗಳು ಇದ್ರಲ್ಲಿ ಇರ್ತವೆ. ನಾಟಿ ತಳಿಲಿ ಈಗ ಆಲೂರ್ ಸಣ್ಣ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಆಯ್ತಾ. ಆಲೂರ್ ಸಣ್ಣ ಅನ್ನೋದ ಕೇಳಿದೀವಿ ನಾವೆಲ್ಲವ, ನೋಡಿದೀವ, ತಿಂದಿದೀವ ಇಲ್ಲ. ಯಾಕೆ ತಿಂದಿಲ್ಲ? ಇಲ್ವೇ ಇಲ್ವಲ್ಲ, ಇಲ್ವೇ ಇಲ್ಲ ಆಯ್ತಾ, ಇಲ್ವೇ ಇಲ್ಲ. ಆಲೂರ್ ಸಣ್ಣ ಅಂತ ಅಂತ ಅಂದ್ರೆ ಅದು ಭಾರಿ ಜನಪ್ರಿಯತೆ, ಭಾರಿ ಜನಪ್ರಿಯತೆ. ಸಣ್ಣ ಅಕ್ಕಿ ಅದು, ಸಣ್ಣ ಅಕ್ಕಿ ಅನ್ನ ಅಂತಾರೆ. ಅದು ಭಾರಿ ಚೆನ್ನಾಗಿ ಒದಗ್ತದೆ, ಒಳ್ಳೆ ರುಚಿ ಇರ್ತದೆ, ಹುಡುಹುಡಿಯಾಗಿರ್ತದೆ. ಆ ಕಾರಣಕ್ಕೆ ಅದು ಇಷ್ಟಪಡೋರು. ಒಳ್ಳೆ ರುಚಿ ಈಗ ಈಗ ವಿಜ್ಞಾನಿಗಳೇ ಹುಡುಕ್ತಾರಂತದ. ಎಲ್ಲರೂ ಒಂದು ಹಿಡಿ ಸಿಕ್ಕಿದ್ರೆ, ಆಲೂರ್ ಸಣ್ಣ ಸಿಕ್ಕಿದ್ರೆ ಅದನ್ನ ಒಂದಷ್ಟು ಬ್ರೀಡ್ ಇಂಪ್ರೂವ್ ಮಾಡಬಹುದು, ಜಾಸ್ತಿ ಮಾಡಬಹುದು ಅಂತ ಅನ್ಕೊಂಡು ಹುಡುಕ್ತಾರಂತೆ. ಅದ್ ಸಿಗ್ತಾ ಇಲ್ಲ. ಅದೇ ತರ ನಮ್ ರಾಜಮುಡಿನೂ ಅಷ್ಟೇನೆ. ರಾಜಮುಡಿನಲ್ಲಿ ವಿಶೇಷವಾದಂತ ಪೋಷಕಾಂಶಗಳು ಸಾಕಷ್ಟು ಇದಾವೆ ಆಯ್ತಾ. ಒಳ್ಳೆ ರುಚಿ ಇರ್ತದೆ, ಮತ್ತೆ ಒಳ್ಳೆ ನಮ್ಮ ದನಕರುಗಳಿಗೆ ಒಳ್ಳೆ ಮೇವು. 5.5 ಅಡಿವರೆಗೂ ಬೆಳೀತದೆ. ನಾನೇ ಬೆಳೆದಿದ್ದೀನಿ, 6 ಅಡಿ ಬೆಳೆಯೋದು. ನಾವೇ ಮುಚ್ಚೋತಿತ್ತಿಲ್ಲ, ಒಳಗೆ ಹೋಗ್ಬಿಟ್ಟು ಕಾಣ್ತಿರ್ಲಿಲ್ಲ, ಕಬ್ಬಿನ ಗದ್ದೆಗೆ ಹೋದಂಗ ಆಗದು ಆಯ್ತಾ. ಈಗ್ಲೂ ಹಂಗೆ ಅದು ಚೆನ್ನಾಗಿ ಬೆಳೆದು ಬೆಳೆದ್ಬಿಡ್ತದೆ. ಈಗ ಬೇರೆ ಗೊಬ್ಬರ ಬೇರೆ ಚೆಲ್ ಬಿಡ್ತಾರ, ಇನ್ನೂ ವೈನ್ ಆಗಿ ಬಂದ್ಬಿಡ್ತದೆ, ಬೆಳೆದ್ ಹುಡ್ಕ ಉಂಟ್ಕೊಂಡ್ಬಿಡ್ತದೆ. ಇನ್ನೇನು ಇನ್ನೇನು ಗದ್ದೆ ಕೊಯ್ಬೇಕಂದ್ರೆ ಆಗ್ಲೇ ಮಂಕಂದಿರ್ತದೆ. ಹಂಗೆ ಹಿಂಗೆ ಈ ತರದ ವಿಶೇಷವಾದಂತಹ ಒಂದು ಗುಣಗಳಿದಾವೆ ಅದರಲ್ಲಿ. ಈಗ ನವರ ಅಂತ ಹೇಳ್ಬಿಟ್ಟು ಒಂದೈತೆ, ಏನಾದ್ರೂ ವಿಶೇಷ ಗುಣ ಅಂತ ಅಂತ ಅಂದ್ರೆ ಅದು ಸಾಮಾನ್ಯವಾಗಿ ಅಕ್ಕಿ ಸ್ವಲ್ಪ ಕಪ್ಪಗಿರ್ತದ ಅದು ಆಯ್ತಾ. ನವರದ ವಿಶೇಷ ಏನು ಅಂತ ಅಂದ್ರೆ ನೀನ್ ಅದು ಉಂಡ್ಬಿಟ್ರೆ ಮೈಕೈ ನೋವು ಬರೋದಿಲ್ಲ ಮತ್ತೆ. ಮೈಕೈ ನೋವು ಬರಕಲ್ಲ, ಔಷಧಿ ಗುಣ. ಔಷಧಿ ಗುಣ ಈ ಜಾಯಿಂಟ್ ಪೇನ್ ಅಂತಾರಲ್ಲ, ಮಂಡಿ ನೋವು, ಕೈ ಹಿಡ್ಕೊಳ್ಳೋದು ರಾಮಬಾಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ನವರದ ವಿಶೇಷ ಹಿಂಗೆ ಹಿಂಗೆ ಅದರದೇ ಆದಂತ ವಿಶೇಷ ಗುಣಗಳು ಒಂದೊಂದ್ ತಳಿಗೂ ಕೂಡ ಇರುತ್ತೆ. ಅದಕ್ಕೋಸ್ಕರವ ಅದನ್ನ ಕಳ್ಕೋಬಾರದು, ಉಳಿಸ್ಕೋಬೇಕು. ಉಳಿಸ್ಕೊಂಡು ಇನ್ನು ನಾವು ಅದನ್ನ ಮುಂದುವರ್ಸ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂತ ಅನ್ಕೊಂಡು ಇತ್ತೀಚೆಗೆ ಒಂದು ನಮ್ಮ ಕರ್ನಾಟಕ ಸರ್ಕಾರದವರು, ಒಂದು ನಮ್ಮ ಮುಖ್ಯಮಂತ್ರಿಗಳವರಲ್ಲ, ಅವರೊಂದು ಕಾರ್ಯಕ್ರಮ ಘೋಷಣೆ ಮಾಡ್ಬಿಟ್ಟವ್ರೆ. ಕಣ್ಮರೆ ಆಗ್ತಿರ್ತಕ್ಕಂತಹ ಹಾಗೂ ನಶಿಸಿ ಹೋಗ್ತಾ ಇರತಕ್ಕಂತಹ ಸ್ಥಳೀಯ ಬೆಳೆಗಳ ತಳಿಗಳನ್ನ ಸಂಗ್ರಹ ಮಾಡಕ್ಕೆ ಮತ್ತೆ ಸಂರಕ್ಷಣೆ ಮಾಡೋ ಉದ್ದೇಶದಿಂದ ಶಂಕರಣ ಸಮುದಾಯ ಬೀಜ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡವ್ರೆ. ಸಮುದಾಯ ಬೀಜ ಬ್ಯಾಂಕ್ ಅಂತ, ಸಮುದಾಯ ಬೀಜ ಬ್ಯಾಂಕ್ ಅಂತ ಅಂದ್ರೆ ನೀನ್ ಒಬ್ಬನೇ ಸಂರಕ್ಷಣೆ ಮಾಡೋದಲ್ಲ, ಅದ ನೀನ್ ಒಬ್ಬನೇ ಬ್ಯಾಂಕ್ ಮಾಡೋದಲ್ಲ, ನಾವ್ 3 ಜನ ಇನ್ನು 4 ಜನ 10 ಜನ ಸೇರ್ಕೊಂಡು ಮಾಡೋ ಅಂತದ್ದು. ನಿನ್ನ ಹತ್ರ ಯಾವ ಬೀಜ ಇರ್ತದೆ, ಯಾವ ತಳಿ ಇರ್ತದೆ, ಅದನ್ನೆಲ್ಲ ತಂದು ಸಂರಕ್ಷಣೆ ಮಾಡ್ಕೊಂಡು ಇಟ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಕರೆದಿದ್ರ ಅಲ್ಲಿ ಈ ಕೃಷಿ ಇಲಾಖೆಯಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲವ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅವೆಲ್ಲ ತಿಳ್ಕೊಂಬಂದು ಈಗ ನಾನೆಲ್ಲಾನು ಹುಡ್ಕಕ್ ಶುರು ಮಾಡಿದೀನಿ. ಮನೇಲಿ ಯಾವ್ಯಾವೇ ಏನ್ ಕತೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡ್ಕೊಂಡು ಬೇರೆ ಕಡೆ ಇದ್ದವನು ತಂದು ಸಂರಕ್ಷಣೆ ಮಾಡ್ಕೋಬೇಕು. ಒಂದ್ 10 ಗುಂಟೆ 20 ಗುಂಟೆಗೆ ಹಾಕೊಂಡ್ರೆ ಶಂಕರಣ, ಈಗ ನವರ ನೋಡಪ್ಪ ಹಾಕೊಬಿಟ್ರೆ ಮೈಕೆ ನೋವು ಬಂದಾಗ ಮಾಡಿಸ್ಕೊಂಡು ಕೇಳಕೊಟ್ಟಿದ್ದಾರೆ. ಹೆಸರು ಬತ್ತಿಲ್ಲ ಬಾಯಿಗೆ, ಅದಾರು ಸಿಗ್ತದ ಈಗ ನವರ ಅನ್ನೋದು ಕೇಳುವ ಅಂತ ಇದೆ. ಇದೆ ಇಲ್ಲಿ ಇದೆ ಎಲ್ಲ ನಮ್ಮ ಆಲೂರು ಸಣ್ಣದಂತವು ಕೆಲವು ಮಿಸ್ ಆಗಿದಾವೆ, ಇನ್ನೂ ಕೆಲವು ಸುಮಾರು ಎಲ್ಲಾ ತಳಿಗಳು ಕೂಡ ಇದಾವೆ. ಹುಡುಕ್ಬೇಕು ಹುಡುಕ್ಬೇಕು ಅವನು. ಅದಕ್ಕೋಸ್ಕರ ಈ ತರದ ಬೀಜ ಬ್ಯಾಂಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಸಮುದಾಯ ಮಟ್ಟದಲ್ಲಿ ನಾವು ಸಂಗ್ರಹ ಮಾಡ್ಬೇಕು ಅನ್ನೋದಾದ್ರೆ ಇದು ಹಳ್ಳಿಯಲ್ಲಿ ಬೇಕಾದ್ರೆ ನಾವು ಸಂಗ್ರಹ ಮಾಡಿ ಇಟ್ಕೋಬಹುದು ಅಂತ ಅನ್ನೋದೊಂದು ಮಾಹಿತಿನ ಸರ್ಕಾರದ ಮಟ್ಟದಲ್ಲಿ ಮಾಡಿಸ್ತವ್ರೆ. ಈ ತರ ಮಾಡ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈಗ ನೋಡ್ ಮೇನಕ ಅಣ್ಣ, ಆಗ್ಲಿಂದ ಏನ್ ವಿಚಾರವ ಹೇಳ್ತಿದ್ದ ಅಂತ ನಿಂಗೆ ಮಂದಟ್ಟಾಯ್ತೋ ಇಲ್ವೋ ಗೊತ್ತಿಲ್ಲ. ನಾವು ಈಗ ಏನಾಗ್ಬಿಟ್ಟೈತೆ ಅಂತಂದ್ರೆ ಈ ಓಡೋ ಕುದುರೆ ಹಿಂದೆ ಓಡೋದು ಅಂತಾರಲ್ಲ, ಹಂಗಾಗ್ಬಿಟ್ಟು ಹೆಚ್ಚಿಗೆ ನಮಗೆ ಈ ಬೇಗನೆ ಬರಬೇಕು, ಜಾಸ್ತಿ ಸಿಗ್ಬೇಕು ಫಸ್ಲು, ಆಮೇಲೆ ಕಡಿಮೆ ದಿನಕ್ಕೆ ಬರಬೇಕು ಅಂತ ಅನ್ಕೊಂಡು ಈ ಹೈಬ್ರಿಡ್ ಅಂತ ಅನ್ಕೊಂಡು ಅದರಿಂದ ಹೋಗಿ ಮೊದಲನೇದಾಗಿ ನಮ್ಮ ಆರೋಗ್ಯನ ಕಳ್ಕೊತಾ ಇದೀವಿ ಆಯ್ತಾ. ಎರಡನೇದಾಗಿ ನಾವು ಏನು ಬೆಳೆ ಮಾಡಬೇಕಾಗಿತ್ತು, ಹಳೆ ಪದ್ಧತಿ ಎಲ್ಲ ಬಿಟ್ಬಿಟ್ಟು ಈ ಹೊಸ ಪದ್ಧತಿಗೆ ಬಂದು ಹಳೆ ತಲೆಮಾರು ಮತ್ತೆ ಹಳೆದು ಅಂತಾರಲ್ಲ ಅದನ್ನೆಲ್ಲ ಮರ್ತು ಬಿಟ್ವಿ. ಅಣೆಯ ಒಂದು ಒಳ್ಳೆ ವಿಚಾರವಾಗಿ ಹೇಳ್ದ ಏನು ಅಂತಾರೆ, ಮುಖ್ಯವಾಗಿ ಏನು ಅಂತಾರೆ, ನಾಟಿ ಆಯ್ತಾ, ದೇಸಿ ಅಂತಾನೆ ಹಳೆದು, ನಾಟಿ ಅಂದ್ರೆ ಹಳೆದು. ನಮ್ ಮೂಲ ಹಿಂದೆ ಏನು, ನಮ್ಮ ಹಿರುಕರು ಅಂತಂದ್ರೆ ನಮ್ಮ ಅಪ್ಪವರಲ್ಲ, ನಮ್ಮ ತಾತ ತಾತ ಮುತ್ತಾದ್ಯದ್ರು ಮಾಡ್ತಿದ್ರಲ್ಲ, ಆ ತಳಿಗಳನ್ನ ಸಂರಕ್ಷಣೆ ಮಾಡಬೇಕು. ಮತ್ತ ಅವು ಅವೇ ಹಣೆಯಂತೆ ನೀನು ಹೇಳ್ದಂಗೆ ಅವು ನಮ್ಗೆ ಜಪ್ತಿಗೆ ಬತ್ತಿಲ್ಲ. ಒಂದು ಆಮೇಲೆ ಇತ್ತೀಚೆಗೆ ಈ ಏನು ಹೊಸ ತಳಿಗಳೆಲ್ಲ ಬಳಸಕ್ ಶುರು ಮಾಡ್ಬಿಟ್ವಲ್ಲ, ಹಂಗಾಗಿ ಅದ್ರ ಕಡೆ ನಮಗೆ ಗಮನ ಸಾಲದು. ಈಗ ಅದೇ ಆಗ್ಲೇ ಹಣೆಯ ಹೇಳಿದ್ನಲ್ಲ, ಒಂದು ಅಕ್ಕಿಲಿ ನೋಡಿ ಈಗ ಎಷ್ಟೆಲ್ಲ ಶಕ್ತಿ ಐತೆ, ನಾವು ಅದನ್ನ ಆರೋಗ್ಯಕ್ಕೆ ಔಷಧಿಯಾಗಿ ಬಳಸಬಹುದು ಅಂತಂದ್ರೆ, ಹಿಂದಿನವರು ನೀನ್ ಎಲ್ಲಿ ನೋಡಂಗೆ ಅಣ್ಣ, ಹಿಂದಿನ ಕಾಲದಲ್ಲಿ ದವಾಖಾನೆ ಅಂದ್ರೆ ಆಸ್ಪತ್ರೆಗಳು ಎಲ್ಲಿ ಇರ್ತಿದ್ದೋ ಅಲ್ವಾ, ಅಲ್ಲ ಎಲ್ಲಿ ಇರ್ತಿದ್ದೋ, ಇಲ್ವೇ ಇಲ್ಲ ನಾಟಿ ಔಷಧಿ ಕೊಡೋರು ಅದ್ರಲ್ಲಿ ಹೆಂಗ ಆಗೋದು, ಆಸ್ಪತ್ರೆಗಳೇ ಇಲ್ಲ. ಯಾಕೆ ಇತ್ತಿಲ್ಲ ಅಂತಂದ್ರೆ ಅವ್ರು ತಿಂತ ಇದ್ದ ಆಹಾರದಲ್ಲೇ ಪೋಷಕಾಂಶ ಇರೋದು, ಯಾವ್ದೇ ಕಾಯಿಲೆ ಕಾಸಲೆ ಬತ್ತಿತ್ತಿಲ್ಲ. ನಿಜ, ಪೋಷಕಾಂಶ ಖನಿಜಾಂಶ ಎಲ್ಲ ಈ ಮರದೆಲೆಗಳು ಕುಡಿಗಳು ಸೊಪ್ಪು ಸದೆಗಳಲ್ಲಿ ಧಾರಾಳವಾಗಿತ್ತದೆ. ಹೌದು, ಸಂಕ್ರಣ ನಮ್ಮ ಅಜ್ಜಿ ಮಾಡ್ತಿದ್ದ ಕಷಾಯ ನಂಗ್ ಮಾಡಕ್ಕೆ ಅಲ್ಪ ಸ್ವಲ್ಪ ಬರುತ್ತೆ, ಅಷ್ಟು ನೀಟಾಗಿ ಬರಕ್ಕಲ್ಲ. ಅದು ಗುರ್ತಿಡಿತಿದ್ದು ಈಗ ಅಣ್ಣ ಹೇಳ್ತಲ್ಲ, ನಾವು ನೀವು ಒಂದ್ ಮೂರ್ನಾಲ್ಕು ಸಾವಿರ ಅಂದ್ರೆ ಎಷ್ಟೊಂದು ತಳಿಗಳ ಹೆಸರು ಹೇಳ್ತಲ್ಲ, ಹಂಗೆ ನಮ್ಮ ಅಜ್ಜಿ ಗುರ್ತಿಸೋ ಅಷ್ಟು ನಾನ್ ಗುರುತಿಸ್ಲಾರೆ ಅಲ್ವಾ, ಸೊಪ್ಪುಗಳಾಗಿರ್ಬೋದು. ಅಂತಂದ್ರೆ ಮೀನಕ ಅದನ್ನ ಸಂರಕ್ಷಣೆ ಮಾಡ್ಬೇಕು ಅಂತ ಯಾಕೆ ಹೇಳ್ತವ್ರೆ ಅಂತಂದ್ರೆ, ಮುಂದಿನ ಪೀಳಿಗೆ ತಲೆಮಾರ್ಗಿಂತ ಮುಂದಿನ ತಲೆಮಾರವರು ಅದನ್ನ ನೋಡ್ಬೇಕು, ತಿಳ್ಕೊಬೇಕು, ಬಳಸ್ಬೇಕು. ಅಲ್ಲಿ ಮೊನ್ನೆ ನನಗೊಂದು ಆಶ್ಚರ್ಯ ಆಯ್ತು ಶಂಕರಣ್ಣ. ಏನು ಅಂತ ಅಂದ್ರೆ, ಈಗ ಅಲ್ಲಿ ಸುಮಾರು ಜನ ರೈತರ ನನ್ನಂಗೆ ಕರೆದಿದ್ರು, ಅವರು ಎಲ್ಲ ಬಂದು ಕೂತಿದ್ರು, ಒಂದು 50-60 ಜನ ಇದ್ರು. ಅವ್ರಿಗೆ ಈ ದೇಸಿ ತಳಿ ಬಗ್ಗೆ ನಾಟಿ ತಳಿ ಬಗ್ಗೆ ಎಲ್ಲ ಸ್ವಲ್ಪ ಪರಿಚಯ ಮಾಡಿಸ್ಬೇಕು ಅಂತ ಅನ್ಕೊಂಡು ಅವ್ರನ್ನ ಕೇಳಿದ್ರು, ನಿಮ್ ಪರಿಚಯ ಮಾಡ್ಕೊಬಿಟ್ಟು ನೀವ್ ಯಾವ ದೇಸಿ ತಳಿಯ ಸಂರಕ್ಷಣೆ ಮಾಡಿದ್ರೆ ಹೇಳಿ ಅದನ್ನ, ಅದು ದನಕರುಗಳಾಗಿರ್ಬೋದು, ಕೋಳಿ ಆಗಿರ್ಬೋದು, ಕುರಿ ಆಗಿರ್ಬೋದು, ನೀವು ಬೆಳೆಯ ಅಂತ ಯಾವ್ದೇ ತರ ಆಹಾರ ಧಾನ್ಯಗಳಾಗಿರ್ಬೋದು ಹೇಳಿ ಅಂತ ಅಂದ್ರೆ, ಸುಮಾರು ಜನ ಹೇಳಿದ್ರು ಏನಂತ ಹೇಳಿದ್ರು ಗೊತ್ತಾ, ಇಂಟರ್ನ ಅಕ್ಕಿ ಐತ್ನಂತವಾ ಭತ್ತ ಐತೆ ಅಂತ. ಅದೇನು ಹಳೆ ತಳಿ ಅಂತ, ಅದೇ ಅಂದ್ರೆ ಗೊತ್ತಿಲ್ಲ ಶಂಕರಣ್ಣ ಅವ್ರಿಗೆ, ಇಂಟರ್ನ್ ಐತೆ ಅಂತ ಒಬ್ಬರು ಅಂತಾರೆ, 50-60 ಐತೆ ಅಂತ ಇನ್ನೊಬ್ರು ಅಂತಾರೆ, ಆಯ್ತಾ, ಆಮೇಲೆ ಇನ್ನೊಬ್ರು ಯಾರೋ ಒಬ್ರು ಇಂಡ್ ಆಫ್ ಐತೆ ಅಂತ ಒಬ್ರು ಅಂತ ಅಂದ್ರೆ, ನಾನು ನಾಟಿ ತಳಿ HF ಸಾಕ್ತಾ ಇದ್ದೀನಿ 4 ಅಂತ ಹೇಳ್ಬಿಟ್ಟು ಒಬ್ರು ಹೇಳ್ಬಿಟ್ಟು, ಆಯ್ತಾ. ಅಂದ್ರೆ ಪಾಪ ಗೊತ್ತಿಲ್ಲ ಅವ್ರಿಗೆ, ಗೊತ್ತಿಲ್ಲ ಅಂದ್ರೆ ನಾವೀಗ ಅಷ್ಟು ಮುಂದಕ್ಕೆ ಬಂದ್ಬಿಟ್ಟಿದೀವಿ ಅಂದ್ರೆ, ಈಗ ಏನ್ ಬಳಸ್ತಿದ್ವಿ ಅದೇ ನಾಟಿ ಅನ್ನೋದೊಂದು ನಮ್ ಕಲ್ಪನೆ ಬಂದ್ಬಿಟ್ಟಿದೆ, ಆಯ್ತಾ. ಈಗ ನೋಡು ದನಗಳಲ್ಲೂ ಬೇಕಾದಷ್ಟವೆ, ಕಿಲಾರ ಐತೆ, ನಮ್ಮ ಮಲ್ನಾಡ್ ಗಿಡ್ಡ ಐತೆ, ಅಮೃತ್ ಮಹಲ್ ಐತೆ, ಆಯ್ತಾ. ಆಮೇಲೆ ಹಿಂಗೆ ಬೇರೆ ಬೇರೆ ತರದ ಅವೆ, ಅವು ಗೊತ್ತಿಲ್ಲ ಸುಮಾರು ಜನಕ್ಕೆ. ಆಮೇಲೆ ನೋಡು ಇವೆಲ್ಲ ಹೆಂಗೆ ಅಂದ್ರೆ ಶಂಕರಣ್ಣ, ಈಗ ಸ್ಥಳೀಯ ತಳಿಗಳನ್ನ ನಾವು ಸಂರಕ್ಷಣೆ ಮಾಡ್ಬೇಕು, ಉಳಿಸ್ಬೇಕು ಅಂತ ಅಂತ ಅಂದ್ರೆ, ನಾಟಿದು ಅಂತ ಹೇಳ್ಬಿಟ್ಟು ಎಲ್ಲೋ ಬೆಳಿತಾರಲ್ಲ, ಅತ್ತಂದ್ಬಿಟ್ಟು ಇಲ್ಲಿ ಬೆಳೆಯೋದಲ್ಲ, ಇಲ್ಲಿ ಏನ್ ಬೆಳೀತದ ಅದನ್ನ ನಾವು ಸಂರಕ್ಷಣೆ ಮಾಡಬೇಕು. ಈಗ ನೋಡಪ್ಪ, ರಾಜಮುಡಿ ನಮ್ ಹಾಸನ ಜಿಲ್ಲೆ, ರಾಜಮುಡಿ ಅಂತ ಅಂದ್ರೆ ಹಾಸನ ಜಿಲ್ಲೆ ಅಂತ ಹೇಳಿ ಅಂತಾರೆ, ಫೇಮಸ್. ಇಲ್ಲಿ ಚೆನ್ನಾಗಿ ಬರ್ತದ, ಈ ಬೇರೆ ಕಡೆ ತಗೊಂಡು ಹೋಗಿ ಬೆಳೆದ್ರು ಬರ್ತದೆ. ಈಗ ಒಂದು ಉದಾಹರಣೆ ಹೇಳ್ತೇನೆ, ಈಗ ಬಾಸ್ಮತಿ ಅಕ್ಕಿ, ಬಾಸ್ಮತಿ ಅಕ್ಕಿದ ಏನು ವಿಶೇಷ ಅಂತ ಅಂತ ಅಂದ್ರೆ, ಅದು ಉದ್ದುದ್ದವಾಗಿರ್ತದೆ ಅಕ್ಕಿ, ಅಕ್ಕಿ ಕಾಳು ಉದ್ದ ಇರ್ತದೆ. ಎಷ್ಟು ಉದ್ದ ಇರ್ತದೆ ಅಂತ ಅಂದ್ರೆ, ನಾನೊಂದ್ಸರ ಹೈದರಾಬಾದ್ ಹೋಗಿದ್ದೆ, ಅಲ್ಲಿ ಅನ್ನ ಮಾಡ್ಬಿಟ್ಟು ತಂದ್ಕೊಟ್ರೆ, ಏನ್ ಶಾವ್ಗೆ ತಂದ್ಕೊಟ್ಟವ್ರು ಅನ್ನ ತಂದ್ಕೊಟ್ಟವ್ರು ಅನ್ನೋಷ್ಟು ಉದ್ದ ಇರ್ತದ, ಅಷ್ಟೊಂದು ಕನ್ಫ್ಯೂಸ್ ಆಗಂಗಿತ್ತು ಅಂತ ಅಂದ್ರೆ, ಸೇಮ್ ಶಾವ್ಗೆ ಇದ್ದಂಗೆ ಇರ್ತದೆ, ಆಯ್ತಾ. ಆಮೇಲೆ ಅದ್ರದ್ದು ಇನ್ನೊಂದೇನು ಅಂತ ಅಂದ್ರೆ, ಗಮ್ಲು ಗಮ್ ಅಂತ ಇರ್ತದೆ, ಆಯ್ತಾ. ಈಗ ಅದನ್ನ ಬೆಳೆಯುವಂತದ್ದು ಎಲ್ಲಿ ಅಂತ ಅಂದ್ರೆ, ಉತ್ತರ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಉತ್ತರಾಖಂಡ, ಬಿಹಾರ, ಮಧ್ಯಪ್ರದೇಶ ಏನವೋ ಈ ಜಾಗದಲ್ಲಿ ಬೆಳೆಯುವಂತದ್ದು. ಅಂದ್ರೆ ಈ ನಮ್ಮ ಮೇಲ್ಗಡೆ ರಾಜ್ಯಗಳಲ್ಲಿ ಬೆಳೀತಾರಲ್ಲ, ಅಲ್ಲಿ ಬೆಳೆದ್ರೆ ಮಾತ್ರ ಗಮಲ್ ಬರ್ತದಂತೆ, ಅಷ್ಟುದ್ದ ಬರ್ತದಂತೆ. ಇಲ್ಲೂ ಸುಮಾರು ಜನ ತಂದು ಅದ ಟ್ರೈ ಮಾಡೋರೆ, ಒಂದ್ಸರಿ ಪಂಜಾಬಿಲ್ಲ ತರಿಸಿದ್ದೆ, ನೋಡೋದ್ ಹೆಂಗಿರ್ತದೆ ಬೆಳೆನ ಅಂತ ಅಂತ ಅನ್ಕೊಂಡು ತಂದ್ಬಿಟ್ಟು ಇಲ್ಲಿ ಬೆಳೆದ್ಬಿಟ್ಟು ಮಿಲ್ ಹಾಕ್ಸಕ್ ಹೋದ್ರೆ ಎಲ್ಲ ನುಚ್ಚಾಗ್ಬಿಡದ. ಯಾಕೆ ಅಂತ ಅಂದ್ರೆ, ಆ ಮಿಲ್ಲು ಉದ್ದ ಇರ್ತವಲ್ಲ ಭತ್ತ, ನಮ್ ಮಿಲ್ಗಳೆಲ್ಲ ಸರಿ ಹಾಕಲ್ಲ, ತುಂಡಾಗ್ಬಿಟ್ಟೈತೆ. ಕೊನೆಗೆ ಅದ 1,000 ರೂಪಾಯಿ ತಗೊಳ್ಳಿಲ್ಲ, ಹಂಗಾಗ್ಬಿಡ್ತು. ತಂದ್ಬಿಟ್ಟು ಮನೇಲಿ ಮಾಡ್ಕೊತಿದ್ದಾನ ಅಂತ ಅಂದ್ರೆ ಗಮಗಮ ಅನ್ನೋದು. ಅಂದ್ರೆ ಅಲ್ಲಿ ಬೆಳೆಯೋದು ಇನ್ನೂ ಬಾರಿ ಗಮಗಮ ಅಂತದೆ, ಆಯ್ತಾ. ನೋಡು, ಅದೊಂದು ಭತ್ತ ಬೆಳೆದ್ಬಿಟ್ಟು ಅದನ್ನ ರಫ್ತು ಮಾಡೋದ್ರಿಂದ ನಮ್ ದೇಶಕ್ಕೆ 3,000 ಕೋಟಿ ಆದಾಯ ಪದೇ ಅಂತ ಒಂದು ವರ್ಷ. ಅದೊಂದು ಭತ್ತ ತಳಿ ಬೆಳೆಯೋದಕ್ಕೆ ಅದ್ ನೋಡ್, ನಾವಿಲ್ಲೆಲ್ಲ ಬೆಳೆಯಂಗಿಲ್ಲ ಅಂತೆ, ಬೆಳೆದ್ರು ಮಾರಂಗಿಲ್ಲ. ಯಾಕೆಂದ್ರೆ ಅವರೇ ಬೆಳಿಬೇಕು, ಅವರೇ ಮಾರ್ಬೇಕಾದ. ಆ ಭಾಗದಲ್ಲಿ ಚೆನ್ನಾಗಿ ಬರ್ತದೆ, ಆ ಭಾಗದಲ್ಲಿ ಚೆನ್ನಾಗಿ ಬರ್ತದೆ. ಹಂಗೆ ಈಗ ನೋಡು, ಈಗ ರಾಜಮುಡಿ ನಮ್ ಭಾಗದಲ್ಲಿ ಚೆನ್ನಾಗಿ ಬರ್ತದೆ, ಬಿಳಿ ಸೌತೆ ನಮ್ ಭಾಗದಲ್ಲಿ ಚೆನ್ನಾಗಿ ಬರ್ತದೆ. ನೀನ್ ಅದೇ ತಗೊಂಡು ಚಿಕ್ಕಮಂಡ್ರು ಜಿಲ್ಲೆ ಹಾಕು, ಬರಕಲ್ಲ, ಬಿಳಿಗೆರೆದೆಲ್ಲ ಹಸರಾಗ್ಬಿಡ್ತದೆ. ಅಂದ್ರೆ ಇಲ್ಲಿ ವಾತಾವರಣ ಅದಕ್ಕೆ ಎಲ್ಲಿ ಚೆನ್ನಾಗಿ ಹೊಂದ್ಕೊಂಡು ಬತ್ತವೆ ಅಂತ ಜಾಗದಲ್ಲಿ ಅಂತ ಬೆಳೆಗಳನ್ನ ಬೆಳೆದ್ರೆ ಇನ್ನು ಚೆನ್ನಾಗಿ ಬತ್ತದೆ, ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬಹುದು ಅಂತಂತವ. ಹಣೆ ಹೇಳ್ದಂಗೆ ಇನ್ನೊಂದೇನ್ ಗೊತ್ತಾ ಮೀನಕ್ಕ, ನಮ್ ನಮ್ಮ ಭಾಗದಲ್ಲಿ ಏನೇನ್ ಬೆಳಿತೀವಿ ಅದ ಆ ಭಾಗದಲ್ಲೇ ಬೆಳೆದು ಆ ಭಾಗದಲ್ಲೇ ಸಂರಕ್ಷಣೆ ಮಾಡ್ಬೇಕೇ ಹೊರತು ಈಗ ಎಲ್ಲಿ ಯಾವ್ದಕ್ಕೆ ಬೇಡಿಕೆ ಇರ್ತದೆ ಆ ಭಾಗದಲ್ಲಿ ಅದನ್ನ ಬೆಳಿತಾರಲ್ವಾ. ನೀನ್ ಹೇಳುವಾಗ ಒಂದ್ ಜ್ಞಾಪಕ ಆಯ್ತು, ಹಾಸನ ಸೌತೆಕಾಯಿ ಅಂತ ಎಷ್ಟು ಫೇಮಸ್, ಇಡೇ ಸೌತೆಕಾಯಿ ತಿಂತ ಇದ್ರೆ 3-4-10 ತಿನ್ಬಿಡುವ ಅನ್ಸುತ್ತೆ. ಅಂದ್ರೆ ರುಚಿನೂ ಹಂಗೆ ಇರ್ತದೆ, ಒಳ್ಳೆ ಜೀರ್ಣಕ್ರಿಯೆ ಮಾಡ್ತದೆ. ಅಂದ್ರೆ ಹೊಟ್ಟೆ ತುಂಬಾ ತಿಂದ್ಮೇಲೆ ಯಾಕೆ ಸೌತೆಕಾಯಿ ತಿಂತಾರೆ ಹೇಳು, ಬೇಗ ಡೈಜೆಷನ್ ಡೈಜೆಷನ್ ಆಗ್ಲಿ ಅಂತವ. ಈಗ ಒಂದ್ ಇಂಪಾರ್ಟೆಂಟ್ ವಿಷಯ ಇನ್ನೊಂದ್ ಹೇಳಬೇಕು ಶಂಕರಣ್ಣ, ಏನು ಬೀಜ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಹೇಳಿದ್ನ ಇಷ್ಟೊತ್ತವರೆಗೂ, ಅದು ಸರ್ಕಾರದ್ದು ಇನ್ನೂ ಮಾನದಂಡ ಬಂದಿಲ್ವಂತೆ, ರೂಲ್ಸ್ ರೆಗ್ಯುಲೇಷನ್ಸ್ ಹೆಂಗ್ ಮಾಡ್ಬೇಕು ಏನೇ ಅಂತ ಅಂತವ. ಅದು ಬಂದ್ಮೇಲೆ ಹೋಗ್ಬಿಟ್ಟು ತಿಳ್ಕೊಂಬತ್ತೀನಿ ನಾನು, ಆಯ್ತಾ, ಅದೊಂದು ಮಾಡ್ಬಿಡೋಣ ನಾವು. ಯಾಕೆ ಅಂತ ಅಂತಂದ್ರೆ, ನಾವು ಮೊದಲು ದೇಸಿ ತಳಿಗಳ ಗುರುತ್ ಮಾಡ್ಬೇಕು ಮತ್ತೆ ಅವ್ರು ಸಂರಕ್ಷಣೆ ಮಾಡ್ಬೇಕು, ಆಯ್ತಾ. ಬೀಜ ಬ್ಯಾಂಕ್ ನಲ್ಲಿ ದೇಸಿ ತಳಿಗಳ ಬೀಜಗಳಿರ್ತದೆ, ಅದನ್ನ ಸಂಗ್ರಹಣೆ ಮಾಡ್ಬೇಕು, ಆಯ್ತಾ. ಆಮೇಲೆ ದೇಸಿ ತಳಿ ಉತ್ಪನ್ನಗಳ ಮಾರಾಟ ಮಳಿಗೆಗಳನ್ನು ಕೂಡ ಇದ್ರ ಮೂಲಕ ಮಾಡಬಹುದು, ಆಯ್ತಾ. ಈ ಬರ, ರೋಗ ಮತ್ತೆ ಕೀಟ ನಿರೋಧಕತೆ, ಔಷಧೀಯ ಗುಣ, ರುಚಿ, ಸುವಾಸನೆ ಮುಂತಾದ ವಿಶೇಷ ಗುಣಲಕ್ಷಣಗಳೇನಿರ್ತಾವ ಈ ದೇಸಿ ತಳಿಗಳಲ್ಲಿ, ಅವುಗಳ ದಾಖಲೀಕರಣ ಮಾಡ್ಬೇಕಂತ ನಾವು ಒಂದ್ಕಡೆ ಬರ್ದಿಡ್ಬೇಕು ಅಂತವ. ಆಮೇಲೆ ಈ ತರ ಮಾಡೋದ್ರಿಂದ ನಗರ ಮತ್ತೆ ಗ್ರಾಮೀಣ ಜನಸಾಮಾನ್ಯರಿಗೆ ಸಾವಯವ ಮತ್ತೆ ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯದ ಈ ದೇಸಿ ತಳಿಗಳೆಲ್ಲವ ಲಭ್ಯ ಆಗಂಗೆ ಮಾಡಬೇಕು ಅನ್ನಂತ ಉದ್ದೇಶದಿಂದ ಮಾಡವ್ರೆ. ಮುಂದಿನ ದಿವಸದಲ್ಲಿ ಮಾಡೋಣ, ಜನಸಾಮಾನ್ಯರಿಗೂ ಸಿಗ್ಬೇಕು ಇದು ಅಂತವ, ಎಲ್ಲರಿಗೂ ಸಿಗ್ಬೇಕು ಅಂತ ಇದೆಲ್ಲದರ ಜೊತೆಗೆ ಶಂಕರಣ ಈಗ ಇನ್ನೊಂದು ಸಿಗ್ಬೇಕು ಅಂತ ಇದೆಲ್ಲದರ ಜೊತೆಗೆ ಶಂಕರಣ ಈಗ ಇನ್ನೊಂದು ದಿವಸ ನಾವು ಟೂರ್ ಮಾಡ್ಲೇಬೇಕೀಗ. ಹಂಗಂತೀಯ? ಅಂದ್ರೆ ಈಗೇನ್ ಜಾಸ್ತಿ ಕೆಲಸ ಇರಕಲ್ವಲ್ಲ, ನೀನ್ ಹೇಳ್ದಂಗೆ ನಿನ್ ಜೊತೆನೆ ಯಾವಾಗ್ಲೂ ಟೂರ್ ಸುತ್ತಕ್ ನಾನು ರೆಡಿ ಇರ್ತೀನಿ. ಕೆಲಸ ಒಂದು, ಈಗ ನಾವು ಹೋಯ್ತೀನಿ ಅಂದಾಗ ಇರ್ಬೇಕಲ್ಲವೋ, ನಮಗೆ ಬೇಕಾಗಿರೋ ಅವ್ರು ಮಾಡ್ದಾಗ ನಾವು ಹೋಗ್ಬೇಕು. ಈಗ ನೋಡಿ ಇಷ್ಟೆಲ್ಲ ಕರ್ಕೊಂಡ್ ಸುತ್ತಿದ್ರಲ್ಲ ನಾನು, ನೀನ್ ಎಷ್ಟೊಂದ್ ತಿಳ್ಕೊಳಕ್ ಸಾಧ್ಯ ಆಯ್ತು ನಿಂಗೆ? ಹೌದು, ಎಷ್ಟೊಂದ್ ಕಲ್ತ್ಕೊಳಕ್ ಸಾಧ್ಯ ಆಯ್ತು. ಹೌದು, ಇವೆಲ್ಲನೂ ನಮ್ಮ ಹೊಲದಲ್ಲೇ ಬೆಳ್ಕೊಂಡು ಗದ್ದೆಲ್ಲ ಬೆಳ್ಕೊಂಡು ನೋಡಕ್ಕಾಯ್ತದ? ಇಲ್ಲ. ಯಾವ ವಿಷಯಕ್ಕೆ ಟೂರ್ ಹೊರಡೋದು ಹೇಳು ಮತ್ತೆ. ಟೂರು ಅಂತ ಅಂದ್ರೆ ಈಗ ನಾನು ಈಗ ಒಂದ್ ಹದಿನೈದು ದಿವಸದಲ್ಲೇ ಹೋಗಿದ್ದೆ ಶಂಕರಣ, ಹಳೆಬೀಡಂತವ ಈ ಇವಲ್ಲ ಊರುಗಳು ಯಾವ ಊರು ಅಂತ ಅಂತ ಅಂತ ಅಂದ್ರೆ, ಸುಮಾರು ಒಂದ್ 8-10 ಊರಲ್ಲಿ ಈ ಲಿಂಗಪ್ಪನಕೊಪ್ಪಲು, ನಂಜಾಪುರ, ಕೋಡಿಕೊಪ್ಪಲು, ಅಲೆಮಾಚನಹಳ್ಳಿ, ಮಹಮ್ಮದ್ಪುರ, ದೇವಪ್ಪನಹಳ್ಳಿ, ಚಟ್ಚಟ್ನಹಳ್ಳಿ, ಕೆಂಪೇಗೌಡನಹಳ್ಳಿ ಮತ್ತೆ ಮಾಯಗೊಂಡನಹಳ್ಳಿ ಏನ್ ಮಾಡಿದಾರೆ ಅಂತ ಅಂತ ಅಂದ್ರೆ, ಮೂಡಿಗೆರೆಯಲ್ಲಿ ತೋಟಗಾರಿಕೆ ಕಾಲೇಜ್ ಐತಲ್ಲ, ಅಲ್ಲಿಂದವ ಈ ವಿದ್ಯಾರ್ಥಿಗಳೆಲ್ಲ ಬಂದ್ಬಿಟ್ಟವ್ರ ಇಲ್ಲಿ ಬಂದ್ಬಿಟ್ಟು ಅವ್ರಿಗೆ ಒಂದು ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರ ಅಂತ ಹೇಳಿರ್ತದೆ. ಅಂತ ಅಂದ್ರೆ ಹಳ್ಳಿ ಜನ ಹೆಂಗ್ ಬದುಕ್ತಾ ಇರ್ತಾರೆ, ಯಾವ ತರ ಬೆಳೆ ಬೆಳೀತಾ ಇರ್ತಾರೆ, ಅವ್ರಿಗೇನ್ ಸಮಸ್ಯೆ ಇರ್ತದೆ, ಅವ್ರಿಗೇನ್ ಬೇಕಾಯ್ತದೆ, ಒಟ್ಟಿಗೆ ಆ ಹಳ್ಳಿ ಜನರ ಜೀವನನ ಅರ್ಥ ಮಾಡ್ಕೊಳ್ಳೋದು, ಅದರಲ್ಲೂ ರೈತರದ. ಯಾಕೆ ಅಂತ ಅಂದ್ರೆ ಇವ್ರಲ್ಲಿ ತೋಟಗಾರಿಕೆ ಓದಿರಲ್ಲ, ಮುಂದಿನ ದಿವಸ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಯ್ತಾರೆ, ಅವಾಗ ರೈತರಿಗೆ ಹೆಂಗ್ ಸ್ಪಂದಿಸಬೇಕು ಅಂತ ತಿಳ್ಕೊಳಕ್ಕೋಸ್ಕರ ಇದು ಸುಮಾರು ಒಂದು 2.5 ತಿಂಗಳು ಮಾಡವ್ರೆ. ಎರಡೂವರೆ ತಿಂಗಳು ಮಾಡ್ಬಿಟ್ಟು ಈಗ ಬರ ಮಂಗಳಾರಕ್ಕೆ ಶಂಕರಣ್ಣ, ಬರ ಮಂಗಳಾರ ಅಂತಂದ್ರೆ 4 ತಾರೀಕಿಗೆ 4 ತಾರೀಕಿಗೆ ಕೃಷಿ ಮತ್ತೆ ತೋಟಗಾರಿಕೆ ವಸ್ತು ಪ್ರದರ್ಶನ ಅವರು ಏರ್ಪಡಿಸೋರಲ್ಲಿ. ಎಲ್ಲಿ? ಇದರಲ್ಲಿ ಎಂತದ್ದು ಆಗ್ಲೇ ಹೇಳಿದ್ನ, ಲಿಂಗಪ್ಪನಕೊಪ್ಪಲು ಅಂತ ಹೇಳ್ಬಿಟ್ಟು ಲಿಂಗಪ್ಪನಕೊಪ್ಪಲಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆವರಣ ಇದೆ, ಆಸ್ಪತ್ರೆ ಆವರಣದಲ್ಲಿ ಇದೆಲ್ಲನು ಇಟ್ಕೊಂಡವ್ರೆ. ಅಲ್ಲಿ ವಸ್ತು ಪ್ರದರ್ಶನ ಮಳಿಗೆಗಳು, ಆಮೇಲೆ ಬೇರೆ ಬೇರೆ ತರದ ಮಳಿಗೆಗಳು, ಇಲಾಖೆಯಿಂದ ಒಂದಷ್ಟು ಮಳಿಗೆಗಳು, ಖಾಸಗಿ ಅವರು ಕೂಡ ಮಳಿಗೆಗಳನ್ನು ಇವತ್ತು ತರದವೆಲ್ಲನೂ ಮಾಡ್ತಾರೆ, ಆಯ್ತಾ. ಅಲ್ಲಿ ಎಲ್ಲನೂ ಪ್ರದರ್ಶನ ಮಾಡ್ತಾರೆ. ಈಗ ಈ ಕೃಷಿ ಮಾಹಿತಿ ಕೇಂದ್ರ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟವ್ರೆ ಈಗಾಗಲೇ ಅಲ್ಲಿದ್ದಂತ ಹುಡುಗರು, ಈಗ ಕೃಷಿಗೆ ಸಂಬಂಧಪಟ್ಟಂಗೆ ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ ಹೊಸ ಹೊಸದಾಗ ಏನೇನು ಬಂದವೆ, ಯಾವ್ಯಾವ ಟೆಕ್ನಾಲಜಿ ಬಂದವೆ, ಅವ್ ಹೆಂಗ್ ಬಳಕೆ ಮಾಡ್ಕೋಬೇಕು, ಯಾವ ತರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡವ್ರೆ. ನೋಡು, ಈ ಟೆಕ್ನಾಲಜಿ ಅಂತ ಅಂದ್ರೆ ಶಂಕರಣ, ನೀನು ಹಂಗೆ ಹಿಂಗೆ ಅಂತ ಅನ್ಕೊಳಕ್ ಹೋಗ್ಲೇ ಬೇಡ. ಹಗ್ಗಿರ ಅಂತ ಶಕ್ತಿ ಯಾವ್ದಕ್ಕೂ ಇಲ್ಲ ಟೆಕ್ನಾಲಜಿ ಇರೋದು. ಅಂದ್ರೆ ಇತ್ತೀಚೆಗೆ ಅದ್ರ ಮೇಲೆ ಎಲ್ಲ ನಾವು ಹೆಚ್ಚಿಗೆ ಅವಲಂಬನೆ ಆಗ್ಬಿಟ್ಟಿದ್ದಿರೋದ್ರಿಂದ ಅವು ಬಹಳ ಸಾಮರ್ಥ್ಯ ಐತೆ ಅಲ್ವಾ? ಹೌದೌದು. ಮೊನ್ನೆ ಬಾಗಿವಾಳಗ್ ಹೋಗಿದ್ದೆ, ಅಲ್ಲಿ ಒಬ್ಬ ಹುಡುಗ ಇನ್ನೂ ನನ್ನಂಗೆ ನಿನ್ನಂಗೆ ಹುಡುಗ ಕಣ್ ಶಂಕರಣ್ಣ, ಹಂಗಂತೀಯ? ಇನ್ನು ಸ್ವಲ್ಪ ಕಡಿಮೆ ವಯಸ್ಸೆ, ವೇಣುಗೋಪಾಲ್ ಅಂತ ಅಂತ ಅನ್ಕೊಂಡು, ಏನು 1.5 ಮೂಟೆ ಆಲೂಗಡ್ಡೆ ಬೆಳೆದಿರೋದು. ಒಂದ್ ಎಕರೆಲ್ಲ ಒಟ್ಟಾರೆ ಒಂದ್ 6 ಎಕರೆಲ್ಲಿ ಅಷ್ಟು ಬೆಳೆದವನೆ. ಇದ್ ಹೆಂಗಪ್ಪ ಬೆಳೆದೆ ಅಂತ ಅಂತ ಅಂದ್ರೆ, ಎಲ್ಲ ನನಗೆಲ್ಲ ಯಂತ್ರೀಕರಣ ಮಾಡ್ಕೊಬಿಟ್ಟಿದೀನಿ. ಅದು ಬಿತ್ತನೆ ಆಗ್ಬೋದು, ಕೊಯ್ಲಾಗ್ಬೋದು, ಕಟಾವ್ ಆಗ್ಬೋದು, ಎಲ್ಲದೂ ನಾನು ನಾನ್ ಜನ ಕರ್ಕೊಂಡ್ರೆ ಇಷ್ಟು ಬೆಳೆಯಕ್ ಆಗದೇ ಇಲ್ಲ ನನ್ನ ಕೈಲಿ. ಒಂದ್ ಎಕರೆ ಬೆಳೆದ್ರೆ ಸುಸ್ತಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಪಾಪ ಹೇಳ್ದ ಹುಡುಗ. ಅಂದ್ರೆ ಟೆಕ್ನಾಲಜಿಗೆ ಇಷ್ಟೊಂದು ಶಕ್ತಿ ಐತೆ, ಈ ಶಕ್ತಿಯ ನಾವ್ ಯಾಕೆ ಬಳಕೆ ಮಾಡ್ಕೋಬಾರ್ದು? ಅಲ್ಲ, ಅದು ದಿಟ್ಟ ಅನ್ನು. ಮತ್ತೆ ಈಗ ಕೆಲ್ಸಕ್ಕೆ ಜನ್ವೇ ಸಿಗಕ್ಕಲ್ಲ, ಎಲ್ಲ ಸೋಂಬೇರಿ ಬಂದ್ ಬಿದ್ದೋಗ್ಬಿಟ್ಟವ್ರೆ. ಕರೆಯಕ್ಕಿಂತ ಮುಂಚೆನೆ ಕೇಳ್ತಾರೆ ಎಷ್ಟು ಕೊಡ್ತೀಯಾ, ನಾನು ಇಷ್ಟೇ ಗಂಟೆ ಕೆಲಸ ಮಾಡೋದು, ಅದ್ ಕೊಡ್ತೀಯ ಇದ್ ಕೊಡ್ತೀಯ ಅಂತ. ಅದವರು ಡಿಮ್ಯಾಂಡ್ ಬೇರೆ ಡಿಮ್ಯಾಂಡ್. ಆಮೇಲೆ ಇನ್ನೇ ಸರಿಯಾದ ಟೈಮ್ಗೆ ಈ ಜನ ಸಿಗಕ್ಲ್ವಲ್ಲ, ಹಂಗಾಗಿ ಈ ಯಂತ್ರಗಳು ಬಳಸೋದು ಬಹಳ ಒಳ್ಳೇದೇ ಒಳ್ಳೇದು. ಇದ್ರ ಬಗ್ಗೆ ಅಲ್ಲವಾ ಮಾಹಿತಿ ಇಟ್ಟಿರ್ತಾರೆ, ಯಂತ್ರಗಳನ್ನು ಇಟ್ಟಿರ್ತಾರೆ, ಯಾವ್ಯಾವ ಟೆಕ್ನಾಲಜಿ ಬಂದೈತೆ ಅದನ್ನೂ ಎಲ್ಲ ಹೇಳ್ಕೊಡ್ತಾರೆ. ಹುಡುಗ್ರೆ ಹಿಂಗೆ ಈ ತರಕ್ಕೆ ತರ ಹಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಆಯ್ತಾ, ಈಗ ನೋಡು ಮೂಡಿಗೆರೆ ಚಿಕ್ಕಮಂಗ್ಳೂರ್ ಜಿಲ್ಲೆಯಲ್ಲಿ ಇರೋದು, ಆ ಜಿಲ್ಲೆಯಿಂದ ಬಂದ್ಬಿಟ್ಟು ನಮ್ ಜಿಲ್ಲೆಯಲ್ಲಿ ಮಾಡ್ತವ್ರೆ ಅಂತ ಅಂದ್ರೆ ನಾವು ಹೆಮ್ಮೆ ಪಡ್ಬೇಕು, ಸಂತೋಷ ಪಡ್ಬೇಕು, ನಮ್ ಕೈಲಾದ ಸಹಾಯ ಮಾಡ್ಬೇಕು. ಖಂಡಿತ ಖಂಡಿತ. ಆಗ್ಲೇ 8-10 ಊರ್ ಹೆಸರು ಹೇಳ್ಬಿಟ್ಟು ಅದೊಂದೇ ಊರಲ್ಲಿ ಮಾಡ್ತಾ ಇರೋದು ಅಥವಾ ಎಲ್ಲ ಊರಲ್ಲಿ ಈ ತರದ ಕಾರ್ಯಕ್ರಮ? ಆ ಹುಡುಗರೆಲ್ಲವ ಒಂದೊಂದು ತಂಡ ಮಾಡ್ಕೊಂಡು ಅಂತ ಆ ಊರಲ್ಲೆಲ್ಲ ಇದ್ರು ಅವರು, ಅಲ್ಲೇ ಅಕ್ಕಪಕ್ಕ ಇರೋಂತ ಊರುಗಳು 8-8 ಜನ 10 ಜನ ಹುಡುಗರುಗಳು ಒಂದೊಂದು ಟೀಮ್ ಮಾಡ್ಕೊಂಡು ಒಂದೊಂದು ಹಳ್ಳಿಲಿ ಇದ್ರು, ಒಂದೊಂದು ಹಳ್ಳಿಲಿ ಇದ್ರು. ಈಗ ಅವರೆಲ್ಲವ ಒಂದ್ ಕಡೆ ಮಾಡ್ತಾವ್ರೆ, ಯಾಕೆಂದ್ರೆ ಎಲ್ಲ ಕಡೆ ಮಾಡಿದ್ರೆ ನನಗೂ ನಿಮಗೆ ಹೋಗಕ್ಕಾಗಬೇಕಲ್ಲ, ಅದು ಈ ಬಿಸಿಲಲ್ಲಿ ಉರಿ ಬಿಸಿಲು ಹಾಕ್ಲ್ವಲ್ಲ, ಅದಕ್ಕೋಸ್ಕರವ ಒಂದ್ ಕಡೆ ಮಾಡ್ತಾವ್ರೆ ಎಲ್ಲ ಒಂದೇ ಕಡೆ ಬಂದು ಅವ್ರದ್ದು ಏನಿರ್ತದೆ ಎಲ್ಲ ಇದ್ ಮಾಡ್ತಾರೆ. ಅಲ್ಲಿ ಭಾಷಣಗಳಿರ್ತವೆ, ಈ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು ಅವರೆಲ್ಲ ಬರ್ತಾರೆ. ಅವರು ತಮಗೆ ತಿಳಿದಿರೋ ಅಂತ ವಿಚಾರಗಳನ್ನ ಹೇಳ್ತಾರೆ. ಅದ್ರ ಜೊತೆಗೆ ಒಬ್ರು ಒಳ್ಳೆ ರೈತರನ್ನು ಕರೀತಾರೆ. ನಾನು ಒಂದ್ಸರಿ ಭೇಟಿ ಮಾಡ್ತೀನಲ್ಲ ನಿಂಗೆ, ಚಂದ್ರಶೇಖರ್ ನಾರಾಯಣಪುರ ಅಂತ ಅಂತ ಅನ್ಕೊಂಡು ಒಳ್ಳೆ ರೈತ, ಅವ್ರು ಬಂದು ಅವ್ರ ಅನುಭವಗಳ ಹೇಳ್ತಾರೆ, ಹಿಂಗ್ ಹಿಂಗ್ ನಾನು ಇಂತ ಮಾಡಿದೀನಿ, ಹಿಂಗ್ ಹಿಂಗ್ ಮಾಡಿದೀನಿ, ಇಂಥ ಅನುಕೂಲ ಆಗೈತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವೆಲ್ಲ ನಾವು ತಿಳ್ಕೊಂಡು ಮಾಡ್ಕೊಂಡು ಬರ್ಬೋದು. ಅದಕ್ಕೆ ಮಂಗಳವಾರ ಪುಟ್ಟಿಗೆ ಇಡೀ ದಿವಸ ಬಿಡು ಮಾಡ್ಕೊಡ್ಬೇಕು. ಅಲ್ಲ, ಒಂದೇ ದಿನ ಅಥವಾ 2 ದಿನ ಆಯ್ತಾಣೆ ಅದು? ಅದು ಒಂದೇ ದಿವಸ ಇರೋದು. ಇವೆಲ್ಲ ಹೆಂಗೆ ಅಂತ ಪಾಪ ಮಕ್ಳು ಮಾಡ್ತಾ ಇರೋದಲ್ಲ, ಕಷ್ಟಪಟ್ಟು ಏನೋ ಮಾಡಿರ್ತವೆ, ಒಬ್ಬಟ್ಟು ನೋಡ್ಕೊಂಬರ್ನಂತೆ. ಅಲ್ಲ ನೋಡದಂತೆ, ಈಗ ಫೆಬ್ರವರಿ 4 ಅಂದ್ರೆ ಈಗ ನೇನ್ ಬಾ ಅಂದ್ರೆ ಬತ್ತಲ್ ಮಂಗಳವಾರ ಅವತ್ತಲ್ವಾ? ಹೌದು, ನಾಳೆ. ಈಗ ಹೋಗನಂತೆ ಅಣ್ಣ, ಈಗ ನೋಡು ಮಿನಕ, ಈಗ ಅಣೆಯ ಸಾಕಷ್ಟು ವಿಚಾರವ ಹೇಳಿದಾಗ ನೀ ಸುಮ್ನೆ ಕೂತ್ಕೊಳ್ಳೋದಲ್ಲ. ಯಾಕೆಂತಂದ್ರೆ ನಿನಗೆ ಆಗ್ಲೇ ಅಣೆಯ ಹೇಳಿದ್ದ ಆ ಸೊಪ್ಪಿನ ವಿಚಾರವ ಹೇಳ್ಬೇಕಾದ್ರೆ ನೀನು ಏನಂದೆ, ಇಲ್ಲ ನಾನು ಸೊಪ್ಪಿಂದಲ್ಲ ಅದು ಗೊತ್ತು ನನಗೆ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ, ನಮ್ಮ ಅಜ್ಜಿ ಹೆಂಗ್ ಮಾಡ್ತಿತ್ತು ಅಂತಂದೆ. ಇವತ್ ಏನ್ ತಂದಿದ್ಯಾ ಅದನ್ನ ಹೊಸಿ ಹೆಂಗ್ ಮಾಡ್ಕ ಬಂದಿದ್ಯಾ ಅಂತ ಹೊಸಿ ಹೇಳು. ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ರಾಗಿ ರೊಟ್ಟಿ ಮಾಡ್ಕ ಬಂದೀನಿ. ನುಗ್ಗೆ ಸೊಪ್ಪು ರೊಟ್ಟಿಗೆ ಹಾಕ್ಬಿಟ್ಟು, ರೊಟ್ಟಿ ಇದು ಹೌದು, ನುಗ್ಗೆ ಎಲೆಗಳನ್ನೆಲ್ಲ ಎಳೆ ಎಲೆಗಳನ್ನ ತರ್ಕೊಬಿಡೋದು. ನುಗ್ಗೆ ಸೊಪ್ಪೇನು ಹಿಂಗಿಟ್ರೆ ಸಾಕು, ಎಲೆ ಅದೇ ಬಿದ್ದೋಯ್ತದೆ. ಅದನ್ನ ಚೆನ್ನಾಗಿ ಒಂದ್ 2-3 ಕಿತ್ತ ತೊಳ್ಕೊಬಿಟ್ಟು ಸಣ್ಣಗ್ ಒಂಚೂರು ಹೆಚ್ಕೊಳ್ಳೋದೇನ್ ಬೇಕಾಗಲ್ಲ, ಅದು ಅದನ್ನ ಹಂಗೆ ಹಾಕಿದ್ರು ಚಂದಕ್ಕಿರುತ್ತೆ. ಕೆಲವರು ಪ್ಯಾಟೆಗೆ ಎಲ್ಲದನ್ನೂ ಹೆಚ್ಕೋತಾರಲ್ಲ ಸಣ್ಣಗೆ, ಹಂಗೆ ಹೆಚ್ಕೊಂಡ್ರು ಇಷ್ಟವಾದ್ರೆ ಹೆಚ್ಕೋಬಹುದು, ಇಲ್ಲಾಂದ್ರೆ ಚೆನ್ನಾಗಿ ನೀರಲ್ಲಿ ತೊಳೆದು ಹಿಂಡ್ಬಿಟ್ಟು ಹಾಕೊಂಡು ಅದಕ್ಕೆ ಹಸಿ ಕೊತ್ತಂಬರಿ ಮತ್ತೆ ನೀರುಳ್ಳಿ ಎಲ್ಲ ಸಣ್ಣಗೆ ಹೆಚ್ಕೊಂಡು, ಖಾರಕ್ ಬೇಕು ಅಂದ್ರೆ ಹಸಿರು ಮೆಣಸಿನ್ಕಾಯಿ ಇರ್ತದಲ್ಲಪ್ಪ ಅದು ಹಸಿ ಹೆಚ್ಚಾಕ್ಬಿಟ್ಟು ಒಂದಿಡೀ ಕಾಯಿ ತುರಿ ಎಲ್ಲ ಹಾಕಿ ಚಂದ ಕಲ್ಸ್ಕೊಬಿಟ್ಟು, ಬೇಕಾದ್ರೆ ನಿಂಗೆ ಕ್ಯಾರೆಟು ಗಿರೆಟು ಇದ್ರೆ ಟೈಮ್ ಇದ್ರೆ ಅದನ್ನೆಲ್ಲ ತುರಿದು ಹಾಕುವ, ಇಲ್ಲ ಅಂದ್ರೆ ಸಾಕು. ಬರೀ ಸೊಪ್ಪಿಂದೇ ತುಂಬಾ ರುಚಿಯಾಗಿರ್ತದೆ, ಮತ್ತೆ ಪೌಷ್ಟಿಕಾಂಶದ ಆಗರ ಈ ನುಗ್ಗೆ ಸೊಪ್ಪು. ಎಲ್ಲಾ ವಯೋಮಾನದವರು ಕೂಡ ಚೆನ್ನಾಗಿ ತಿನ್ಕೋಬಹುದು, ಎಲ್ಲಾ ಐರನ್ ಎಲ್ಲ ವಿಟಮಿನ್ಸ್ ಎಲ್ಲ ಇರುತ್ತೆ. ಹಂಗಾಗಿ ಅದನ್ನ ಕಲ್ಸ್ಕೊಬಿಟ್ಟು ರೊಟ್ಟಿ ತಟ್ಬಿಟ್ಟು ಎರಡು ಕಡೆ ಮಜ್ಜಿ ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೊಂದು ಚಟ್ನಿ, ಹುಣಸೆ ಚಿಗ್ರನ್ ಚಟ್ನಿ. ಇದು ಈಕಿತ ಹೇಳಕ್ಕಲ್ಲ, ನಾನು ಮುಂದಿನ ಸಲ ಸಿಕ್ಕಾಗ ಹೇಳ್ತೀನಿ. ಚಟ್ನಿ ಮಾಡ್ಕೊಂಡ್ ರಾಗಿದ್ ಮಾಡ್ಕೊಂಡ್ಬಂದಿದ್ಯೋ ಅಕ್ಕಿದ್ ಮಾಡ್ಕೊಂಡ್ಬಂದಿದ್ಯೋ ರೊಟ್ಟಿಯ? ಯಾವ್ದು ಹುಣಸೆ ಹಣ್ಣಿಂದ? ಇನ್ನು ಹುಣಸೆ ಹಣ್ಣು ಚಿಗರ್ಲಿಲ್ವಲ್ಲ ಅಂದ್ರೆ ಬಾ ಅಂದ್ರೆ ಇನ್ನು 2 ತಿಂಗಳು ಕಾಯ್ಬೇಕು. ಹೇಳ್ತೀನಿ ಅಂತವ ಚಿಗ್ರದು ಪೌಡರ್ ಮಾಡಿ ಇಟ್ಕೊಂಡಿದ್ದು ಡಬ್ಬಿಲಿ ಇಟ್ಕೋಬೇಕು, ಅದ್ ಶೇಖರಣೆ ಮಾಡಿ ಅದು ಓದ್ ಕಿತ್ತದ ಐತೆ, ಅದ್ರದ್ದು ಚಟ್ನಿ ಮಾಡ್ಕೊಂಡ್ಬಂದಿದ್ದೀನಿ. ಅದ್ ಚಂದಕ್ಕಿರ್ತದೆ ಅದು ಚಟ್ನಿ ಜೊತೆ. ಹಸಿ ನಾವು ಬೆಣ್ಣೆ ಕಡ್ದಿರ್ತೀವ ಮನೇಲಿ, ಮನೆದೇ ದೇಸಿ ಹಸುಗಳದು ಬೆಣ್ಣೆ ತುಪ್ಪ ಇದ್ದೇ ಇರುತ್ತೆ, ಅದನ್ನ ಹಸಿ ಹಾಕೊಂಡು ತಿನ್ನೋದು. ಈಗ ನೀನು ಇಷ್ಟೆಲ್ಲ ಹೇಳದ್ ನೋಡಿದ್ರೆ ಅಣ್ಣಯ್ಯ, ನೀನು ಒಳಕ್ಕೆ ಹೆಜ್ಜೆ ಹಾಕಿಲ್ಲಿ, ನಮ್ಮನೆಯೊಳಗೆ ಹೇಳ್ಬಿಟ್ಟು ಹಿಂದೆ ಒಲೆ ಲೀಟರ್ ಬಿಸಿನೀರು ತರಿಸ್ತೀನಿ, ಈ ಕಡೆಗೆ 3 ತಟ್ಟೆ ತರಿಸ್ತೀನಿ, ನೀನು ಈ ಮಂದಲಕ್ಕೆ ಮೇಲೆ ಕೂತ್ಕ, ಈಗ ತಂದಿರೋದ್ರಿಂದ ರೊಟ್ಟಿ ಮತ್ತೆ ಚಟ್ನಿ ಜೊತೆಗೆ ಬೆಣ್ಣೆ ಐತೆ ಅಂದಲ್ಲ, ಅದನ್ನೆಲ್ಲ ಬಡಿಸುವಂತೆ ಅಣ್ಣಯ್ಯ ಬಾ ತಿನ್ನಂತೆ. ಮಂಗಳೂರು ಬರಿಬಿಡಕ್ಕನಪ್ಪ? ಏ ಇಲ್ಲ, ನಾನು ಅದನ್ನೇ ಹೇಳಕ್ಕಿದ್ದೆ. ಸೋಮವಾರನೇ ಜ್ಞಾಪಿಸ್ಬಿಡಪ್ಪ ಸಂಕ್ರಣ. ಮಿನಕ ಸೋಮವಾರ ಸಂಜೆ ಸಿಕ್ತಾಗ ಹೇಳ್ತೀನಿ, ಹೇಳ್ಬಿಡು. ಮಂಗಳವಾರ ಬೆಳಗ್ಗೆ ಮಾರಿದಂಗೆ ಅಣ್ಣ ಹಿಂದೆ ನಾವು ಹೊಣ್ತಾ ಇರೋಣಂತೆ. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ.